1800425333 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳುಗರೆ, ಇಷ್ಟು ದಿನ ಬರೀ ಕಥೆಯನ್ನ ಅಲ್ಲಿ ಇಲ್ಲಿ ಕೇಳ್ತಾ ಇದ್ರಿ. ನೀವು ಯಾವ್ದಾದ್ರೂ ಕಥೆಯನ್ನ ಬರೆಯೋದಕ್ಕೆ ಟ್ರೈ ಮಾಡಿದ್ರಾ? ನೀವು ಪ್ರಯತ್ನ ಮಾಡೋದಾದ್ರೆ ನಿಮಗಿಲ್ಲಿ ಸುವರ್ಣ ಅವಕಾಶ ಇದೆ. ಕಥೆ ಥ್ರಿಲ್ ಆಗಿರಬಹುದು, ಹಾಸ್ಯ ಆಗಿರಬಹುದು, ಕಾಲ್ಪನಿಕ, ಪತ್ತೆದಾರಿ, ಯಾವುದಾದ್ರೂ ಆಗಿರಬಹುದು. ನೀವು ಮಾಡಬೇಕಾಗಿದ್ದು ಬಹಳ ಸಿಂಪಲ್. 500 ಪದಗಳ ಮಿತಿಯಲ್ಲಿ ಒಂದು ಸಣ್ಣ ಕಥೆಯನ್ನ ಬರೆದು ಕಳಿಸ್ಕೊಡಿ. ನಮ್ಮ ವಿಳಾಸ, ನಿಲಯದ ನಿರ್ದೇಶಕರು, JPS ಕಾಲೋನಿ, ಆಕಾಶವಾಣಿ, ಭದ್ರಾವತಿ. ಪಿನ್ಕೋಡ್ ಸಂಖ್ಯೆ 577301. ನೀವು ಮೇಲ್ ಮಾಡೋದಾದ್ರೆ AIRBDVT@gmail.com ಇಲ್ಲಿಗೆ ಇಮೇಲ್ ಕೂಡ ಮಾಡಬಹುದು. ನೆನಪಿರಲಿ, ನೀವು ಬರೆದು ಕಳಿಸಬೇಕಾಗಿರೋದು ಜನವರಿ 25 ಒಳಗೆ. ವಿಜೇತರಾದ ಮೂವರಿಗೆ ಫೆಬ್ರವರಿ 7 ನಡೆಯುವ ವಜ್ರ ಮಹೋತ್ಸವದ ಸಮಾರಂಭದಲ್ಲಿ ಪುರಸ್ಕರಿಸಲಾಗುತ್ತೆ. ಮಕರ ಸಂಕ್ರಾಂತಿಗೆ ಏನಾದ್ರೂ ಹೊಸ ಖರೀದಿ ಮಾಡ್ಬೇಕಾ? ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ತಗೊಂಡು ಟ್ರಿಪ್ಗೆ ಹೋಗ್ಬೇಕಾ? ದುಡ್ಡಿನ ಚಿಂತೆಯಿಂದ ಈ ಕನಸುಗಳು ನನಸಾಗಿಲ್ಲವೇ? ಈಗ ನಿಮಗಾಗಿ ಹಾಗೂ ನಿಮ್ಮ ಪರಿವಾರಕ್ಕಾಗಿ ಖುಷಿಯನ್ನು ತನ್ನಿ ಮಣಪುರಂ ಗೋಲ್ಡ್ ಲೋನ್ ಒಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್ ಅಡವಿಟ್ಟ ದಿನಗಳಿಗೆ ಮಾತ್ರ ಬಡ್ಡಿ ದರ ಅನ್ವಯ. 7 or 15 ಫಿಕ್ಸ್ಡ್ ಮಿನಿಮಮ್ ಪೀರಿಯಡ್ ಇಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ಗೆ ಭೇಟಿ ನೀಡಿ ಅಥವಾ ಟೋಲ್ ಫ್ರೀ ನಂಬರ್ 1800-420-2233 ಗೆ ಕರೆ ಮಾಡಿ. ಮಣಪುರಂ ಗೋಲ್ಡ್ ಲೋನ್ ವತಿಯಿಂದ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆಕಾಶವಾಣಿ ಭದ್ರಾವತಿ. ಕೇಳುಗರೆ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕೃಷಿ ರಂಗ ಕಾರ್ಯಕ್ರಮ. ಆಕಾಶವಾಣಿ ಭದ್ರಾವತಿಯ ಕೇಳುಗರಿಗೆ ಹಾಗೂ ರೈತ ಬಾಂಧವರೆಲ್ಲರಿಗೂ ಸ್ವಾಗತ. ಆತ್ಮೀಯ ರೈತ ಬಾಂಧವರೇ, ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ರುದ್ರೇಶ್ BH, ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು, ಪ್ರಾಣಿ ಅನುವಂಶೀಯತೆ ಮತ್ತು ತಳಿಶಾಸ್ತ್ರ ವಿಭಾಗ, ಪಶುವೈದ್ಯಕೀಯ ಮಹಾವಿದ್ಯಾಲಯ ಶಿವಮೊಗ್ಗ. ಇವರು ನಮ್ಮ ಜೊತೆ ಕುರಿ ಮತ್ತು ಆಡು ಸಂವರ್ಧನೆ ಬಗ್ಗೆ ಮಾಹಿತಿ ಮಾಡಲಿಕ್ಕಿದ್ದಾರೆ. ಇದರಿಂದ ಏನು ಒಂದು ಲಾಭ ಇದೆ, ರೈತರಿಗೆ ಯಾವ ರೀತಿಯ ಇದು ಅನುಕೂಲ, ಬೇಡಿಕೆ ಮತ್ತು ಇದರಿಂದ ಉದ್ಯೋಗಾವಕಾಶ ಏನು, ಇದು ಲಾಭದಾಯಕವೇ, ಜೀವನೋಪಾಯಕ್ಕೆ ಮಾತ್ರನಾ ಅಂತ ಅನ್ನೋದನ್ನ ಸಂಪೂರ್ಣ ಒಂದು ವಿವರವಾದ ವಿವರಣೆಯನ್ನ ನಮ್ಮ ರೈತ ಬಾಂಧವರಿಗೆ ಇವತ್ತು ತಿಳಿಸಿಕೊಡ್ಲಿಕ್ಕಿದ್ದಾರೆ. ಪ್ರಥಮವಾಗಿ ನಮ್ಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್. ಧನ್ಯವಾದಗಳು ಸರ್. ಧನ್ಯವಾದಗಳು. ಈಗ ನೀವು ಕೇಳದಂಗೆ ಬಹಳ ಸೂಕ್ತವಾದ ಒಂದು ಇದು ವಿಷಯ, ಕುರಿ ಮತ್ತು ಆಡು ಸಾಕಾಣಿಕೆ ಅಥವಾ ಸಂವರ್ಧನೆ ಅನ್ನೋ ವಿಷಯ ಇದೆಯಲ್ಲ, ಇದೊಂದು ಈಗಿನ ಇದರಲ್ಲಿ ಜನಮಾನಸದಲ್ಲಿ ಏನಾಗಿದೆ, ಮೊದಲು ಇದು ಮಾಂಸದ ಒಂದು ಪ್ರಾಣಿ ಅಂತ ನಮಗೆಲ್ಲರಿಗೂ ಪರಿಚಿತ. ಕುರಿ ಮತ್ತು ಮೇಕೆ ಅಂದ್ರೆ ಮಾಂಸಕ್ಕೋಸ್ಕರ ಬಳಸುವಂತ, ಪ್ರಧಾನವಾಗಿ ಮುಖ್ಯವಾಗಿ ಮಾಂಸಕ್ಕಾಗಿ ಬಳಸುವಂತ ಪ್ರಭೇದಗಳು ಅಂತ ನಾವು ಹೇಳ್ತೇವೆ. ಈಗ ನಾವು ಕುರಿ ಅಂತ ಬಂದಾಗ ಅದರ ಸಂಖ್ಯೆ, ಜನಸಂಖ್ಯೆ ಎಷ್ಟಿದೆ ಅಂದ್ರೆ ನಮ್ಮಲ್ಲಿ ಸುಮಾರು ಒಂದು 45 million ಅಷ್ಟಿದೆ. 45 million ಅಷ್ಟು ಸಂಖ್ಯೆ ಇದೆ ನಮ್ಮ ದೇಶದಲ್ಲಿ. ಹಾಗೆ ಆಡು ಬಂದ್ಬಿಟ್ಟು ಅದಕ್ಕಿಂತ ಡಬಲ್ ಇದೆ, ಆಲ್ಮೋಸ್ಟ್ ಡಬಲ್ ಅಂದ್ರೆ 110 million ಅಷ್ಟಿದೆ. ಸರಿ ಸರ್, ಇದರ ಒಂದು ಬೇಡಿಕೆ ಮತ್ತು ಸಂಪನ್ಮೂಲ ಲಭ್ಯತೆಗೆ ಬಂದ್ರೆ ಇದ್ರ ಬಗ್ಗೆ ಹೇಳ್ತೀರಾ? ಅದರಲ್ಲಿ ಬೇಡಿಕೆ ಅಂತ ಬಂದಾಗ ಏನಾಗಿದೆ, ಬೇಡಿಕೆ ಪ್ರಮುಖವಾಗಿ ಇದರಲ್ಲಿ ನಮ್ಮ ಭಾರತ ದೇಶದಲ್ಲಿ ನಾವು ಕಂಡು ಬಂದಂಗೆ ಮೊದಲಿನಿಂದನೂ ಇದು ಕುರಿ ಮತ್ತು ಆಡಿಂದು ಬೇಡಿಕೆ ಕಡಿಮೆ ಆಗ್ತಿಲ್ಲ, ಯಾವಾಗ್ಲೂ ಬೆಳೀತಾನೇ ಇದೆ. ಹೌದು ಸರ್. ಅದು ನಮ್ಗೆ ಏನಂತ ಗೊತ್ತಿಲ್ಲ, ಮಾಂಸಾಹಾರಿಗಳು ಮೋಸ್ಟ್ಲಿ ಗೊತ್ತಿರುತ್ತೆ. ಈಗ ಅದು 800 ರೂಪಾಯಿ 1 kg ಆಗಿದೆ ಮಾಂಸದ ಬೆಲೆ. ಅದೇ ಯಾಕೆ ಅಂತಂದ್ರೆ ಮುಖ್ಯವಾಗಿ ಏನಂದ್ರೆ ನಮ್ಮಲ್ಲಿ ಅದನ್ನ ಫ್ಯಾಕ್ಟರಿ ತರ ನಮ್ಮಲ್ಲಿ ಕೋಳಿಗೆ ನಾವು ಹೋಲಿಕೆ ಮಾಡಿದ್ರೆ ದೊಡ್ಡ ಪ್ರಮಾಣದಲ್ಲಿ ಅವನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ರೈತರಿಲ್ಲ. ಅಂದ್ರೆ ಒಂದೇ ಸರಿ ಫ್ಯಾಕ್ಟರಿ ತರ 1,000 ತೆಗೆದು ಕೋಳಿನ ಕೊಟ್ಬಿಡ್ತೀನಿ ಅನ್ನೋ ವ್ಯವಸ್ಥೆ ನಮ್ಮಲ್ಲಿಲ್ಲ. ಅದಕ್ಕೋಸ್ಕರ ಅದು ಬೇಡಿಕೆ ಮಾತ್ರ ನಿರಂತರವಾಗಿದೆ, ಅದೇ ಪ್ರಮಾಣದಲ್ಲಿ ನಮ್ಮ ಉತ್ಪಾದನೆ ಅಷ್ಟು ಜೋರಾಗಿ ರೈಸ್ ಆಗ್ತಿಲ್ಲ. ಅದಕ್ಕೋಸ್ಕರ ಬೇಡಿಕೆ ಚೆನ್ನಾಗೇ ಇದೆ. ಅದಕ್ಕೆ ಯಾವಾಗ್ಲೂ ಜನಸಂಖ್ಯೆ ಅನುಗುಣವಾಗಿ ಬೇಡಿಕೆ ಇದೆ ಅಂತ ಹೇಳ್ತಾ ಇದ್ದೀರಾ? ಹೌದು. ಕುರಿ ಮತ್ತು ಆಡು ಸಂವರ್ಧನೆ ಸಾಧಕ ಮತ್ತು ಇದರ ಒಂದು ಬಾಧಕಗಳು ಅಂತ ನಾವು ಲೆಕ್ಕಕ್ಕೆ ತೆಗೆದುಕೊಂಡಾಗ ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಈಗ ಒಂದು ಈಗ ಒಳ್ಳೆ ಪ್ರಶ್ನೆ ಏನಂದ್ರೆ ನೀವು ಹೇಳಿದ್ದ ಪ್ರಮುಖವಾದ ಅಂಶನೇ ಸಾಧಕ ಬಾಧಕ. ಸಾಧಕ ಅಂತಂದ್ರೆ ಯಾವ್ದೇ ನಾವು ಒಂದು ವ್ಯವಸ್ಥೆಗೆ ಅದ್ರ ಧುಮುಕಕ್ಕಿಂತ ಮುಂಚೆ ಅದ್ರಲ್ಲಿ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಅಂತ ಕನ್ನಡದಲ್ಲಿ ಅಂತ ಇಂಗ್ಲಿಷ್ ಹೇಳ್ತೀವಿ ನಾವು, ಮೆರಿಟ್ಸ್ ಡಿಮೆರಿಟ್ಸ್ ಅಂತ ಹೇಳ್ತೇವೆ. ಅದು ಸಾಧಕ ಬಂದ್ಬಿಟ್ಟು ಇದ್ರಲ್ಲಿ ನಮ್ಮ ಕುರಿ ತಳಿಗಳಿಗೆ ನಾವು ಹೊರಗಿಂದ ನಾವು ಅವಲಂಬನೆ ಕಡಿಮೆ ಕಡಿಮೆ ಆಗುತ್ತೆ. ಹೊರಗಡೆಯಿಂದ ನಮ್ಗೆ ಭಾರತದಲ್ಲೇ ಎಲ್ಲಾ ಉತ್ಕೃಷ್ಟವಾದ ತಳಿಗಳು ಲಭ್ಯವಾಗಿದ್ದಾವೆ. ಅದಕ್ಕೋಸ್ಕರ ನಮಗೆ ಅದೊಂದು ದೊಡ್ಡ ಸಾಧಕ. ಈ ಬಾಧಕ ಅಂತಂದ್ರೆ ನಮಗೆ ನಾನು ಮೊದಲೇ ಹೇಳಿದಾಗ ವ್ಯವಸ್ಥೆ ಇಲ್ಲ ನಮ್ಮಲ್ಲಿ, ಆರ್ಗನೈಸ್ಡ್ ಕೋಳಿ ಉತ್ಪಾದನೆ ತರ ಒಂದು ವ್ಯವಸ್ಥೆ ಇಲ್ಲ ನಮ್ಮಲ್ಲಿ, ಅದು ಒಂದು ಬಾಧಕ. ಸೊ ಬಟ್ ರೈತರಿಗೆ ಅದರಲ್ಲೇ ರೈತರ ಅದರ ಇಂಡಿವಿಜುವಲ್ ಪ್ರತ್ಯೇಕವಾಗಿ ರೈತರು ಅದರ ಲಾಭವನ್ನ ಪಡ್ಕೋಬಹುದು. ಬಟ್ ಅದಕ್ಕೆ ಮಾರುಕಟ್ಟೆಗೆ ನಿರಂತರವಾಗಿ ಕುರಿಗಳನ್ನ ಸರಬರಾಜು ಮಾಡುವಂತ ಬೇಡಿಕೆ ಇದೆ, ಸರಬರಾಜು ಮಾಡುವಂತ ವ್ಯವಸ್ಥೆ ಇಟ್ಕೋಬೇಕು ಟೈಮ್ಲಿ ಟೈಮ್ಲಿ. ತಳಿ ಸಂವರ್ಧನೆ ಲಾಭದಾಯಕವೋ ಅನ್ನೋ ಒಂದು ಪ್ರಶ್ನೆಗೆ ಬಂದ್ರೆ ಏನ್ ಹೇಳ್ತೀರಾ ಸರ್? ಲಾಭದ ಎಲ್ಲಾ ನಾವು ನಮಗೆಲ್ಲ ಗೊತ್ತಿದ್ದಾಗೆ ಯಾವ್ದೇ ನಾವು ಉದ್ಯೋಗ ಮಾಡ್ತೀವಿ, ರೈತರು ಕೆಲಸ ಮಾಡ್ತಾರೆ ಅಂದ್ರೆ ಅವ್ರು ತಮಗೆ ಅವ್ರಿಗೆ ಹಣದ ಅವಶ್ಯಕತೆ ಇರುತ್ತೆ, ಬೇರೆ ಬೇರೆ ಅವಶ್ಯಕತೆಗಳು ಇರ್ತವೆ. ಮಕ್ಕಳ ಎಜುಕೇಶನ್ ಶಿಕ್ಷಣಕ್ಕೆ ಇರ್ಬೋದು, ಮದುವೆ ಆಗಿರ್ಬೋದು, ಮನೆ ನಡೆಸ್ಕೊಂಡು, ಇದಕ್ಕೆ ಲಾಭ ಹಣ ಅಂತೂ ಬಹಳ ಮುಖ್ಯವಾದ್ದು. ಇದ್ರಲ್ಲಿ ಕುರಿ ಮತ್ತು ಮೇಕೆ ಸಾಕಿದಾಗ ಕೂಡ ನಾವು ಲಾಭದಾಯಕ ಅಂತಾನೆ ಶುರು ಮಾಡಿರ್ತೇವೆ. ಬಟ್ ನಮ್ಮ ಭಾರತೀಯ ಕೃಷಿ ಪದ್ಧತಿಯಲ್ಲಿ ಏನಾಗಿದೆ, ಅದರಲ್ಲಿ ಲಾಭ ಅಂತ ಮೊದಲು ನೋಡೋದಕ್ಕಿಂತ ಮುಂಚೆ ಆ ಚಟುವಟಿಕೆಯಲ್ಲಿ ಅವ್ನು ಭಾಗವಹಿಸ್ತಾನೆ. ಒಬ್ಬನು ಅದ್ರಲ್ಲಿ ಭಾಗವಹಿಸ್ತಾನೆ, ಅವನಿಗೆ ಟೈಮ್ ಇದಾಗುತ್ತೆ ಅದ್ರಲ್ಲಿ ಇದಾಕೊಂಡು, ಮತ್ತೆ ಮನೆಗೆ ತನ್ನ ಸಣ್ಣ ಸಣ್ಣ ರಿಕ್ವೈರ್ಮೆಂಟ್ ಇರ್ತಲ್ಲ ಅದರಿಂದ ಮೀಟ್ ಆಗ್ತಿರುತ್ತೆ. ಸೊ ಅದನ್ನ ಜೀವನೋಪಾಯ ಅಂತಾನು ಮಾಡಬಹುದು, ದೊಡ್ಡ ಉದ್ಯಮವಾಗಿ ಲಾಭದಾಯಕವಾಗಿ ಮಾಡ್ಕೋಬಹುದು. ಇದು ಈಗ ತಳಿ ಸಂವರ್ಧನೆಗೆ ಬಂದ್ರೆ, ಕುರಿ ಮತ್ತು ಆಡು ತಳಿಯ ಒಂದು ಸಂವರ್ಧನೆಗೆ ಬಂದ್ರೆ ಇದು ಹೇಗೆ ಮಾಡಲಾಗುತ್ತೆ ಅಂತ ಅನ್ನೋದು ಸ್ವಲ್ಪ ವಿವರವಾಗಿ ತಿಳಿಸಿ. ಹೇಳಿದ ಕರೆಕ್ಟ್, ಸಂವರ್ಧನೆ ಅಂತ ಬಂದಾಗ ಇದು ವೈಜ್ಞಾನಿಕವಾಗಿ ಒಂದು ವಿಶೇಷವಾದ ವಿಭಾಗ. ಸಂವರ್ಧನೆ ಅಂದ್ರೆ ನಮಗೆ ಎಲ್ಲರಿಗೂ ನಮಗೆ ಏನಂದ್ರೆ ಮರಿ ಹಾಕೋದು ಮರಿ ಮಾಡಿಸೋದು ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಮರಿ ಹಾಕ್ತೇವೆ, ಮರಿ ಜಾಸ್ತಿ ಆದ್ರೆ ನಮಗೆ ಮುಂದಿನ ಪೀಳಿಗೆಗೆ ಮತ್ತೆ ಮರಿಗಳು ಬೇಕು, ಮಾಂಸ ಉತ್ಪಾದನೆಗೆ ಬೇಕಾಗುತ್ತೆ. ಈ ಸಂವರ್ಧನೆ ಅಂತ ನಿಖರವಾಗಿ ಏನ್ ಹೇಳ್ಬೇಕು ಅಂತ, ಸಂವರ್ಧನೆ ಒಳ್ಳೆ ಗಂಡು ಮತ್ತು ಹೆಣ್ಣುಗಳನ್ನ ಆಯ್ಕೆ ಮಾಡಿ ಅವುಗಳನ್ನ ಮಾತ್ರ ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ಭಾಗವಹಿಸಕ್ ಬಿಡ್ತೀವಿ. ಅಂದ್ರೆ ಇವೆಲ್ಲವನ್ನೂ ಬಿಡಲ್ಲ. ಈಗ 1,000 ಕುರಿ ಅಲ್ಲಿ ಒಂದು 500 ಇವು ಇದಾವೆ, ಫಿಮೇಲ್ ಇದಾವೆ, ಒಂದು 10 ಮೇಲ್ ಇದಾವೆ ಅಂದ್ರೆ ಅಷ್ಟನ್ನು ಜೊತೆಗೆ ಸಂತಾನೋತ್ಪತ್ತಿ ಮುಂದಿನ ಮರಿ ಉತ್ಪಾದನೆ ಮಾಡಕ್ ಬಿಡಲ್ಲ, ಸ್ವಲ್ಪ ಮಾತ್ರ ಬಿಡ್ತೇವೆ. ವೈಜ್ಞಾನಿಕವಾಗಿ ನಾವು ಈಗ ಇಂತಿಷ್ಟು ಆಡು ಅಥವಾ ಕುರಿಗಳಿಗೆ ಇಂತಿಷ್ಟು ಟಗರು ಅಥವಾ ಹೋತ ಅಂತ ಹೇಳ್ತೀವಲ್ಲ, ಅದು ಯಾವ ಪ್ರಮಾಣದಲ್ಲಿ? ಇದು ಕರೆಕ್ಟ್, ಇದು ಒಂದಿದು ನಮಗೆ 20-30 ಹೆಣ್ಣಿಗೆ ಒಂದು ಟಗರು ಅಥವಾ ಒಂದು ಹೋತ ಇದ್ರೆ ಚೆನ್ನಾಗಿ ಸಂತಾನೋತ್ಪತ್ತಿ ಕ್ರಿಯೆ ನಡೆದೋಗುತ್ತೆ. ಆಮೇಲೆ ಈಗ ಇದರ ಒಂದು ಬೇಡಿಕೆ ಅಂತ ನೀವು ಆರಂಭದಲ್ಲೇ ಹೇಳಿದ್ರಿ, ನಿರಂತರವಾದ ಒಂದು ಸುಸ್ಥಿರ ಬೇಡಿಕೆ ಇದೆ ಅಂತ ಹೇಳಿದ್ರಿ. ಹಬ್ಬ ಹರಿದಿನಗಳಲ್ಲಿ, ಈಗ ಹಬ್ಬ ಹರಿದಿನ ಅಂತಂದ್ರೆ ಯಥೇಚ್ಛವಾಗಿ ಈಗ ನಮ್ಮ ಮುಸ್ಲಿಂ ಬಾಂಧವರು ರಂಜಾನ್ ಹಬ್ಬ ಆಮೇಲೆ ಬಕ್ರೀದ್ ಹಬ್ಬನ ಆಚರಿಸ್ತಾರೆ, ಆ ಒಂದು ಸಂದರ್ಭದಲ್ಲಿ ನೀವು ಅವರ ಬೇಡಿಕೆಗೆ ಅಥವಾ ಆ ಒಂದು ಇದಕ್ಕೆ ವಾತಾವರಣಕ್ಕೆ ಹೊಂದಿಕೊಳ್ಳೋ ಹಾಗೆ ಇದು ನಮ್ಮ ರಾಜ್ಯದಲ್ಲಿ ಆಗ್ಲಿ ಅಥವಾ ಶಿವಮೊಗ್ಗ ಜಿಲ್ಲೆಯಲ್ಲಾಗ್ಲಿ ಸರ್, ಯಾವ ರೀತಿಯಿಂದ ಅದನ್ನ ಕರೆಕ್ಟ್, ಇದೊಂದು ಕರೆಕ್ಟ್ ನೀವು ಕೇಳಿದ ಬಹಳ ಸೂಕ್ತವಾದ ಪ್ರಶ್ನೆ. ಯಾಕೆ ಅಂದ್ರೆ ನೀವ್ ಹೇಳಿದಂಗೆ ಹಬ್ಬ ಹರಿದಿನಗಳಲ್ಲಿ ಇದ್ರ ಬೇಡಿಕೆ ಏನಿದೆಯಲ್ಲ ಬಹುತೇಕ ಪ್ರಮಾಣ ಬಹಳ ಪಟ್ಟು ಹೆಚ್ಚಾಗ್ತದೆ. ವ್ಯವಸ್ಥೆ ಇದೆ ಸುಮಾರು, ನಮಗೆ ಒಂದ್ಸರಿ ಒಂದ್ ಯಾವ್ದೋ ಒಂದ್ ತಿಂಗಳಲ್ಲಿ ನಮಗೆ 100 ಬೇಕಂದ್ರೆ ಆ ಸೀಸನ್ ಅಲ್ಲಿ ನಮಗೆ ಹೆಚ್ಚು. ಸುಮ್ಮನೆ ನಮಗೆ ಉದಾಹರಣೆಗೆ ಹೇಳ್ತೇನೆ, 1,000-2,000 ಗಟ್ಟಲೆ ಬೇಕಾಗತ್ತೆ ಆ ಮಂತ್ಗಳು ಆ ತಿಂಗಳು. ಸೊ ಅದಕ್ಕೋಸ್ಕರ ಅದನ್ನ ಬೇಡಿಕೆ ಮೀಟ್ ಮಾಡಕ್ಕೆ ಅಂತ ರೈತರಿಗೂ ಸ್ವಲ್ಪ ಈಗ ಆಲ್ರೆಡಿ ಒಂದು ಇದಿದೆ, ಜ್ಞಾನ ಇದೆ ಅದ್ರ ಬಗ್ಗೆ. ಈ ಮತ್ತೆ ನಮ್ಮ ಮಾರಿಕಾಂಬ ಜಾತ್ರೆಗಳು ಬಕ್ರೀದ್ ಬಂದಾಗ ವಿಶೇಷ ಬೇಡಿಕೆ ಜಾಸ್ತಿ ಆಗುತ್ತೆ. ದುಪ್ಪಟ್ಟು ಜಾಸ್ತಿ ಆಗುತ್ತೆ, ಬಹಳ ಜಾಸ್ತಿ ಆಗುತ್ತೆ ರೇಟ್ ಕೂಡ, ಪ್ರೈಸ್ ಕೂಡ ಬಹಳ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಅದಕ್ಕೆ ಅವರು ಉತ್ಪಾದನೆ ರೆಡಿ ಮಾಡಿ ಇಟ್ಕೊಂಡ್ರೆ ಹೆಚ್ಚಿನ ಲಾಭವನ್ನು ಪಡಿಬಹುದು ಅಂತ ಹೇಳ್ತೀರಾ. ಕುರಿ ಮತ್ತು ಆಡು ಸಾಕಾಣಿಕೆ ನಿರುದ್ಯೋಗದ ಸಮಸ್ಯೆಯನ್ನು ನಿವಾರಣೆ ಮಾಡಬೇಕಾದ್ರೆ ಇದು ಏನು ಒಂದು ಜೀವನೋಪಾಯಕ್ಕಷ್ಟೇನಾ ಸೀಮಿತ ಅಥವಾ ಇದು ಲಾಭದಾಯಕನ ಒಂದು ಉದ್ಯಮವಾಗಿ ನಾವು ತಗೊಳ್ಬಹುದಾ ನಮ್ಮ ಯುವಜನತೆ ಅಥವಾ ಯುವಕರು ಅಂತ ಅನ್ನೋದನ್ನ ಸ್ವಲ್ಪ ಹೇಳಿ ಸರ್. ಇದು ಪ್ರಮುಖವಾದ ವಿಷಯನೇ, ಯಾಕಂದ್ರೆ ನಮಗೆ ನೋಡ್ತಿದ್ದಂಗೆ ನಾವು ಎಲ್ಲಾ ಕ್ಷೇತ್ರಗಳಲ್ಲಿ ನೋಡ್ತಿದೀವಿ ಈಗ ನಿರುದ್ಯೋಗ ಅನ್ನೋ ಸಂಖ್ಯೆ ಅದು ಬೆಳೀತಾನೆ ಇದೆ. ಈಗ ಓದಿದ ಜನಗಳಲ್ಲಿ ಓದ್ಲಿಲ್ಲ ಜನಗಳಲ್ಲಿ ನಿರುದ್ಯೋಗ ಒಂದು ದೊಡ್ಡ ಇದು ನಮ್ಮ ಜನಸಂಖ್ಯೆ ಹೊಸ ಯುಗದ ಒಂದು ದೊಡ್ಡ ತೊಂದರೆ, ಇದು ಜಾಗತಿಕವಾಗಿ ಒಂದು ಸಮಸ್ಯೆ ಅಂತ ಹೇಳ್ತಾರೆ. ಹೌದೌದು, ನಮ್ಮ ಭಾರತ ದೇಶದಲ್ಲಿ ಅಲ್ಲ, ಇದು ಒಂದು ಜಾಗತಿಕವಾಗಿ ಸಮಸ್ಯೆ ಕೂಡ ಉದ್ಭವಿಸಿದೆ ಅಂತ ಹೇಳ್ತಾರೆ. ಹೌದೌದು, ಇದು ಕರೆಕ್ಟ್ ಪ್ರಮುಖವಾದ ಅಂದ್ರೆ ಇಲ್ಲಿ ಎರಡು ಅಂಶಗಳನ್ನ ನಾವು ಗಮನಿಸಬೇಕು. ಉದ್ಯೋಗ ಅಂತ ಒಬ್ಬ ಮನುಷ್ಯನಿಗಿಲ್ಲ ಅಂದಾಗ ಅವನ್ ಬೇರೆ ಚಟುವಟಿಕೆಗಳಿಗೂ ಅವ್ನ ನಿಗಾ ಹರಿಯುತ್ತೆ. ಸೊ ಅದಕ್ಕೋಸ್ಕರ ಇದು ನಮ್ಮ ಕುರಿ ಮತ್ತು ಆಡು ಸಾಕಾಣಿಕೆ ಏನಿದೆಲ್ಲ ಇದರಲ್ಲಿ ಹೆಚ್ಚಿನ ಉದ್ಯೋಗಗಳನ್ನು ಸೃಷ್ಟಿಸಲೂಬಹುದು ಒಂದನೇದು. ಮತ್ತಿನ್ನೊಂದು ಅವನ ಒಬ್ಬನಿಗೆ ಅವನಿಗೆ ಉದ್ಯೋಗ ನೀಡೋದ್ರಿಂದ ಅವನು ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಹೇಳ್ತೀವಿ ನಾವು, ಸ್ವಉದ್ಯೋಗ ಅಂತ ಹೇಳ್ತೀವಲ್ಲ, ಅದನ್ನು ಕೂಡ ಮಾಡ್ಕೋಬಹುದು. ಇನ್ನು ಬಹಳ ನೌಕರಿ ಬೇಕು ಅಂದಾಗ ಏನಾಗುತ್ತೆ, ನಾವು ದೊಡ್ಡ ಸಂಖ್ಯೆಯಲ್ಲಿ ನಾವು ನೋಡ್ತೀವಿ, ಆಕ್ಚುಲಿ ದಾರಿಲ್ಲ ಹೋಗುತ್ತೆ ಎಲ್ಲ ನೋಡ್ತಿರ್ತೀವಿ, ಒಂದೇ ಫ್ಯಾಮಿಲಿ ಜನ ಇಲ್ಲೆಲ್ಲೋ ಮೂವ್ ಆಗ್ತಾರೆ, ಈ ಬೆಳಗಾವ ಕಡೆಯಿಂದ ಅಲ್ಲಿಂದ ಇಲ್ಲಿಂದ ಸುಮ್ಮನೆ ಹೋಗ್ತಾನೆ ಇರ್ತಾರೆ ಪಾಪ. ಸೊ ಅದನ್ನ ನೀವು ಉತ್ಪಾದನೆ ಜಾಸ್ತಿ ಮಾಡ್ಬೇಕು ಅಂದ್ರೆ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕಷ್ಟೇ. ದೊಡ್ಡ ಮಟ್ಟದಲ್ಲಿ ಮಾಡಿದಾಗ ಉದ್ಯೋಗ ಸೃಷ್ಟಿ ತನ್ನಿಂತಾನೆ ಆಗುತ್ತೆ. ನೀವು ಕರೆಕ್ಟ್ ಆದ ಅಂಶಕ್ಕೆ ಬಂದ್ರಿ. ಇಲ್ಲಿ ಏನಾಗುತ್ತೆ, ಇಲ್ಲಿ ನಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಟಗರ್ನ ಅಥವಾ ಕುರಿ ಮತ್ತು ಮೇಕೆ ಕುರಿಗಳನ್ನ ಎಸ್ಪೆಷಲಿ ಸಾಕ್ತಾ ಇರೋರು ಕುರಿಗಾಯಿಗಳೇ, ಕುರಿಗಾಯಿಗಳು ಅಂತೀವಿ ನಾವು ಅವ್ರನ್ನ. ಅವ್ರ ಪೂರ್ತಿ ಕುಟುಂಬನೇ ಅದಕ್ಕೆ ಮೀಸಲಾಗಿರುತ್ತೆ ಪೂರ್ತಿ. ಮತ್ತೆ ಅವ್ರು ಎಲ್ಲ ಓಡಾಡ್ತಿರ್ತಾರೆ, ಈಗ ಮಾಡ್ತಿರ್ತಾರೆ. ಸರ್ಕಾರನು ಕೂಡ ಸುಮಾರು ಇದು ಸ್ಕೀಮ್ಗಳನ್ನ ತಂದಿದೆ, ಅವ್ರ ಕುರಿಗಾರಗಳಿಗೆ ಅಂತಾನೆ ಬಹಳ ಸ್ಕೀಮ್ಗಳು ತಂದಿದೆ. ಬರೀ ಕುರಿಗಳಿಗಷ್ಟೇ ಅಲ್ಲ, ಅವ್ರ ಆರೋಗ್ಯಗಳನ್ನ ನೋಡ್ಕೊಳಕ್ಕೆ, ಅವ್ರ ಜೀವನೋಪಾಯಕ್ಕೆ ಹೆಲ್ಪ್ ಆಗಂತದಕ್ಕೆ ಸುಮಾರು ಸಹಾಯಧನವನ್ನು ನೀಡ್ತಾ ಇದೆ. ಬಟ್ ಒಂದೇ ಒಂದ್ ಅದ್ರಲ್ಲಿ ಏನಂದ್ರೆ ಸಮಯದಿಂದ ಬೇರೆ ಬೇರೆ ಸ್ಕೀಮ್ಗಳು ಬಂದಾಗ ಸೂಕ್ತ ಪಶುವೈದ್ಯಕೀಯ ಇಲಾಖೆಯನ್ನೋ ಅಥವಾ ಸರ್ಕಾರದ ಬೇರೆ ಬೇರೆ ಅಂಗ ಸಂಸ್ಥೆಗಳನ್ನೋ ಅವ್ರು ನಿರಂತರವಾಗಿ ಸಂಪರ್ಕಿಸ್ತಿರ್ಬೇಕು. ಅದು ಕುರಿಗಾರರಿಗೆ ಗೊತ್ತಿದೆ, ಆ ಸಂಪರ್ಕದಲ್ಲಿ ಇದ್ರೆ ಅವರಿಗೆ ಆ ಸ್ಕೀಮ್ಗಳ ಲಾಭಗಳನ್ನ ಪಡೆಯಬಹುದು. ಅವರು ರೋಗ ರೋಜನೆಗಳ ನಿರ್ವಹಣೆ ಒಂದು ದೊಡ್ಡ ಅಂಶನೇ ಕೂಡ. ಹೌದು ಸರ್, ಅದಕ್ಕೋಸ್ಕರ ಈ ರೋಗ ರೋಜನೆಗಳು ಇವೆರಡು ಪ್ರಭೇದದಲ್ಲಿ ಬಹಳ ವ್ಯತ್ಯಾಸ ಇದೆ. ಕುರಿ ಮತ್ತು ಮೇಕೆ, ಕುರಿಗಳಿಗೆ ಸ್ವಲ್ಪ ಕಾಯಿಲೆಗಳು ಸ್ವಲ್ಪ ಜಾಸ್ತಿ, ಮೇಕೆಗಳಿಗೆ ಕಾಯಿಲೆಗಳು ಕಡಿಮೆ. ಅದು ಯಾವ ಜೆನೆಟಿಕಲಿ ಅವು ಅದೇ ಅನುವಂಶೀಯತೆ ಆಗಿದೆ ಅವು. ಕುರಿಗಳಿಗೆ ಸ್ವಲ್ಪ ರೋಗಗಳು ಜಾಸ್ತಿ ಬರ್ತವೆ, ಅದಕ್ಕೋಸ್ಕರ ಅವನು ಬೇರೆ ಬೇರೆ ಪ್ರದೇಶಕ್ಕೆ ಬಹಳ ಇದ್ರಲ್ಲಿ ನಿರಂತರವಾಗಿ ಮೂವ್ ಮಾಡ್ತಾ ಇರ್ತಾರೆ, ಬೇರೆ ಬೇರೆ ಪ್ರದೇಶಕ್ಕೆ ಹೋಗ್ತಾರೆ. ಅಂದ್ರೆ ಒಂದೇ ಜಾಗದಲ್ಲಿ ಇದ್ದಲ್ಲಿ ರೋಗ ಜ್ವರ ಜಾಸ್ತಿ ಅಂತ ಅವಕ್ಕೆ ಬೇರೆ ಕಡೆ ಮೂವ್ ಆಗ್ತಾನೆ ಇರ್ತಾರೆ, ಅದರಿಂದ ಸ್ವಲ್ಪ ರೋಗ ನಿರ್ವಹಣೆ ಚೆನ್ನಾಗಾಗತ್ತೆ. ಅದನ್ನ ಬಿಟ್ಬಿಟ್ಟು ನಮಗೆ ಲಸಿಕೆ ಅಂತ ಹೇಳ್ತೀವಿ ಒಂದ್ ಮೂರ್ನಾಲ್ಕು ರೋಗಗಳಿಗೆ, ಆ ರೋಗಗಳಿಗೆ ಕಾಲುಬಾಯಿ ರೋಗ ಇಂಥವಕ್ಕೆಲ್ಲ ಲಸಿಕೆಗಳನ್ನ ಹಾಕಬೇಕು. ಲಸಿಕೆಗಳು ನಿರಂತರವಾಗಿ ಹಾಕೊಂಡಿದ್ರೆ ರೋಗಗಳ ಪ್ರಮಾಣ ಕಡಿಮೆ ಆಗುತ್ತೆ. ಮತ್ತೆ ಮರಿಗಳ ನಿರ್ವಹಣೆ ಬಹಳ ಮುಖ್ಯವಾದ, ಮರಿಗಳ ನಿರ್ವಹಣೆ ಚೆನ್ನಾಗಾದ್ರೆ ಮುಂದೆ ಅವು ಚೆನ್ನಾಗಿ ಬೆಳೀತವೆ, ಅವ್ರ ರೋಗಗಳು ಕೂಡ ಕಡಿಮೆ ಇರ್ತವೆ. ಪಶುವೈದ್ಯಕೀಯ ಸೇವಾ ಇಲಾಖೆಯಲ್ಲಿ ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವೆಯಲ್ಲಿ ತಾಲೂಕು ಮಟ್ಟದಲ್ಲಿ ಸಹಾಯಕ ನಿರ್ದೇಶಕರು ಇರ್ತಾರೆ, ಈಗ ಅವ್ರನ್ನ ಮುಖ್ಯ ಪಶು ವೈದ್ಯಾಧಿಕಾರಿಗಳು ಅಂತ ಕರೀತಾರೆ. ಅವರಿಗೆ ತಾಲೂಕಾ ವೈಸ್ ಸ್ಕೀಮ್ಸ್ ಬಂದಿರ್ತವ, ಒಂದು ತಾಲೂಕಿಗೆ ಒಂದ್ ನಾಲ್ಕೈದು ಘಟಕಗಳನ್ನು ಕೊಡೋದು. ಘಟಕ ಅಂತಂದ್ರೆ ಒಂದ್ 10 ಹೆಣ್ಣು ಕುರಿಗಳು ಒಂದು ಓತವನ್ನು ಕೊಡಿಸೋದು ಅಥವಾ 10 ಕುರಿ ಮತ್ತು ಒಂದ್ ತಗರನ್ನು ಕೊಡಿಸೋ ವ್ಯವಸ್ಥೆ ಇರುತ್ತೆ. ಬಟ್ ಅವು ಸೀಮಿತವಾಗಿರ್ತವೆ, ಬಹಳಷ್ಟು ಇರಲ್ಲ ಅಂತ ಹೇಳಕ್ ಬರಲ್ಲ. ಒಂದ್ ತಾಲೂಕಿಗೆ ಒಂದ್ 5 4 5 ಇರ್ತವೆ. ಅದು ಮತ್ತೆ ವರ್ಷ ವರ್ಷ ಇರುತ್ತೆ, ವರ್ಷ 4 5 ಇರ್ತವೆ. ಸೊ ಹಾಗಾಗಿ ನಿರಂತರ ಸಂಪರ್ಕದಲ್ಲಿದ್ದಾಗ ನಿಮಗೆ ಯಾವ್ದೇ ಪದೇ ಪದೇ ಬೇರೆ ಬೇರೆ ವರ್ಷಗಳಲ್ಲಿ ಆ ಲಾಭಗಳನ್ನ ಪಡಿಬಹುದು. ಸರ್, ಈಗ ಒಟ್ಟಾರೆಯಾಗಿ ಕುರಿ ಮತ್ತು ಆಡು ಸಂವರ್ಧನೆ ಸಾರಾಂಶವಾಗಿ ನಮ್ಮ ರೈತ ಬಾಂಧವರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಕುರಿ ಮತ್ತು ಆಡು ಸಾಕಣೆ ಒಂದು ಎಸ್ಪೆಷಲಿ ನಮಗೆ ಇನ್ನೊಂದು ಅದಕ್ಕೆ ಇನ್ನೊಂದು ಒಳ್ಳೆ ಹೆಸರು ಇದೆ, ಕುರಿ ಮತ್ತು ಮೇಕೆ ಎಟಿಎಂ ಅಂತ ಕರಿತೀವಿ ನಾವು ಅದಕ್ಕೆ, ಕುರಿಗಳಿಗೆ ಮೇಕೆಗಳೇ. ಅಂದ್ರೆ ಆಕ್ಚುಲಿ ಹೆಚ್ಚು ಕಡಿಮೆ ಎಟಿಎಂ ಮಿಷಿನ್ ದುಡ್ಡಿಲ್ಲದ ಚಿಂತೆ ಇಲ್ಲ, ಕುರಿಗಾರರು ಮಾತ್ರ ಬಹಳ ಒಂದು ಸುಮಾರು ಹತ್ರ ವಿಡಿಯೋಗಳು ಬರ್ತಿರ್ತಾವೆ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿರ್ತೀರ. ಅದ್ರಲ್ಲಿ ನಾವು ಎಲ್ಲೇ ಹೋಗ್ಲಿ ಯಾರೇ ಏರಿಯಾಗ ಹೋಗ್ಲಿ ರೋಡ್ ಅಲ್ಲಿ ಹೋಗ್ತಾ ಇದ್ರೆ ಒಂದು 500 ಕುರಿ ಹೊಡ್ಕೊಂಡು ಹೋಗ್ತಾರೆ, ಒಂದ್ ಕುರಿ ಎರಡು ಕುರಿ ಕೊಟ್ಟೆ ಅಂದ್ರೆ ಅವತ್ತಿಂದ ಅವ್ನು ಖರ್ಚಾಗುತ್ತೆ, ಮತ್ತೆ ಅದಕ್ಕೆ ಬೇಡಿಕೆನೂ ಅಷ್ಟಕೊಂಡಿದೆ. ಸೊ ಹಾಗಾಗಿ ಇದ್ರಲ್ಲಿ ಲಾಭಗಳಿದಾವೆ, ಲಾಭಾಂಶ ಇದಾವೆ, ಮತ್ತೆ ತೃಪ್ತಿಕರವಾಗಿ ಈ ಉದ್ಯಮ ಮಾಡ್ಕೊಂಡು ಹೋಗ್ತಾರೆ ಸುಮಾರು ಜನಗಳಿದ್ದಾರೆ. ಹಾಗಾಗಿ ಇದ್ರಲ್ಲಿ ಲಾಭ ಇದ್ದೇ ಇದೆ ಇದ್ರಲ್ಲಿ. ಅದ್ರಲ್ಲಿ ಒಂದೇನು ನಮಗೆ ನಾವು ಸ್ವಲ್ಪ ಪೂರ್ತಿ ಅದಕ್ಕೆ ಮೀಸಲಿಡಬೇಕಾಗತ್ತೆ, ಸ್ವಲ್ಪ ಸಮಯನ್ನ ನಮ್ಮ ಎಲ್ಲ ಎನರ್ಜಿನ ಅದಕ್ಕೆ ಮೀಸಲಿಡಬೇಕಾಗತ್ತೆ. ಅದರಲ್ಲಿ ತೊಡಗ್ಕೊಂಡ್ರೆ ಮಾತ್ರ ಲಾಭ ನಿರ್ದಿಷ್ಟವಾಗಿ ಬರುತ್ತೆ, ಮತ್ತೆ ಇದನ್ನ ಚೆನ್ನಾಗಿ ಕೂಡ ಮಾಡಬಹುದು. ಮತ್ತೆ ರೋಗ ನಿರ್ವಹಣೆ ಅದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮ್ಯಾನೇಜ್ ಮಾಡಿ ತಜ್ಞರ ಜೊತೆಗೆ ಸಂಪರ್ಕದಲ್ಲಿದ್ರೆ ಈ ಕುರಿ ಮತ್ತು ಮೇಕೆ ಸಾಕಾಣಿಕೆನ ದೊಡ್ಡ ಪ್ರಮಾಣದಲ್ಲಿ ಅಥವಾ ಸಣ್ಣ ಯಾವುದೇ ಪ್ರಮಾಣದಲ್ಲೂ ಕೂಡ ಮಾಡಿಕೊಂಡು ತಾವು ಸುಖವಾಗಿ ಜೀವನವನ್ನ ನಡೆಸಬಹುದು ಅನ್ನೋದು ನನ್ನ ಅನಿಸಿಕೆ. ಡಾಕ್ಟರ್ ರುದ್ರೇಶ್ ಬಿಎಚ್ ಅವರೇ, ನಮ್ಮ ರೈತ ಬಾಂಧವರು ಇನ್ನೂ ಹೆಚ್ಚಿನ ಒಂದು ಮಾಹಿತಿ ನಿಮ್ಮಿಂದ ಪಡಿಬೇಕಾದ್ರೆ, ಕೇಳುಗರು ಮತ್ತೆ ಯುವಕರು ಭೇಟಿಯಾಗಬಹುದಾದ್ರೆ ನಿಮ್ಮ ದೂರವಾಣಿ ಸಂಖ್ಯೆನ ಕೊಡಿ. ನನ್ನ ದೂರವಾಣಿ ಸಂಖ್ಯೆ ನೋಟ್ ಮಾಡ್ಕೊಳ್ಳಿ, 9448589405. 9448589405. ರೈತ ಬಾಂಧವರೇ, ಇದು ಆಗಿತ್ತು ಇಂದಿನ ಸಂದರ್ಶನ ಡಾಕ್ಟರ್ ರುದ್ರೇಶ್ ಬಿಎಚ್ ಅವರೊಂದಿಗಿನ. ಎಲ್ಲಾ ರೈತ ಬಾಂಧವರಿಗೆ ಇನ್ನೊಮ್ಮೆ ಆಕಾಶವಾಣಿ ಭದ್ರಾವತಿ ಪರವಾಗಿ ಹಾಗೂ ಪಶುವೈದ್ಯಕೀಯ ಮಹಾವಿದ್ಯಾಲಯ ಪರವಾಗಿ ಧನ್ಯವಾದ. ನಮಸ್ಕಾರ ಸರ್. ಧನ್ಯವಾದಗಳು ಸರ್. ಧನ್ಯವಾದಗಳು. ಧನ್ಯವಾದಗಳು. ಕೃಷಿ ಮತ್ತು ಕೃಷಿಯೇತರ ಕ್ಷೇತ್ರಗಳಲ್ಲಿ ಸಾಧನೆ ಮೆರೆದಂತಹ ಮಹಿಳಾ ಸಾಧಕರಾದಂತಹ ಶ್ರೀಮತಿ ಅರುಣಾದೇವಿಯವರು, ಪ್ರಗತಿಪರ ರೈತ ಮಹಿಳೆ ದುಡ್ಡೇರಿ ಭದ್ರಾವತಿ ತಾಲೂಕು, ಅವರು ತಮ್ಮ ಅನಿಸಿಕೆಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬೇಕಾಗಿ ವಿನಂತಿ. ರೈತ ಮಿತ್ರರೇ, ಮಹಿಳೆಯರೇ, ತುಂಬಾ ಖುಷಿ ಆಗ್ತಿದೆ ಇಲ್ಲಿ ಬಂದು ನನ್ನ ಸಮಗ್ರ ಕೃಷಿಯನ್ನ ಹಂಚಿಕೊಳ್ಳಕ್ಕೆ ಒಂದು ಪ್ಲಾಟ್ಫಾರ್ಮ್ ನೀಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಾನು 8 ವರ್ಷದಿಂದ, ನನ್ನ ಹೆಸರು ಅರುಣ, ದೊಡ್ಡೇರಿ ಗ್ರಾಮ, ಶಿವಮೊಗ್ಗ ಜಿಲ್ಲೆ. ನಾನು BSc Agri ಧಾರವಾಡ ಯೂನಿವರ್ಸಿಟಿ, LLB ನ್ಯಾಷನಲ್ ಕಾಲೇಜ್ ಶಿವಮೊಗ್ಗ. ಒಂದು ಕೃಷಿ ಮಾಡಬೇಕು ಅನ್ನೋದು ಆಸೆ ಇತ್ತು. ನಮ್ಮಪ್ಪಗೆ ಹೇಳ್ತಿದ್ದೆ, ಒಂದ್ ಸ್ವಲ್ಪ ಭೂಮಿ ಕೊಡು, ನಾನು ಓನ್ ಆಗಿ ಮಾಡ್ತೀನಿ ಅಂತ. ಬಟ್ ಅಗ್ರಿ ನಾವು ಡಿಗ್ರಿ ಆದ ತಕ್ಷಣ ಮದ್ವೆ ಮಾಡೋದೇ ಯೋಚನೆ. ಇದನ್ ಮಾಡಿದ್ರೆ ಸರಿಯಾಗಂಗಿಲ್ಲ, ಮದ್ವೆ ಮಾಡೋಣ ಅಂತ ವಿಚಾರ ಮಾಡಿದ್ರು. ಮದ್ವೆ ಆಗಿದ್ವಿ ಒಬ್ರು ಸಬ್ ರಿಜಿಸ್ಟರ್ ಆಫೀಸರ್ ಅವರಿಂದ. ಎಲ್ಲ 2 ಇಯರ್ಸ್ಗೊಮ್ಮೆ ಪ್ಯಾಕ್ ಮಾಡೋದು, ಮಕ್ಕಳು ಸಾಕೋದು, ಇದೇ ಆಗ್ತಿತ್ತು. ಆಮೇಲೆ ಒಂದ್ ಲಾಸ್ಟ್ಗೆ ಎಲ್ಲೋ ಒಂದ್ ಕಡೆ ನೆಲೆ ನಿಲ್ಬೇಕು, ನಾವು ಒಂದ್ ಐಡೆಂಟಿಫೈ ಮಾಡ್ಬೇಕು, ಆಗ್ಬೇಕು ಅನ್ನೋದು ನಮ್ ತಲೆಯಲ್ಲಿ ಇತ್ತು. ಬಟ್ ಒಂದ್ ಸರ್ಟೈನ್ ಸ್ಟೇಜ್ ಅಲ್ಲಿ ಒಂದ್ ತೋಟ ಮಾಡೋಣ, ಒಂದ್ 5 ಎಕರ್ಸ್ ತೋಟ ಮಾಡೋಣ, ಅದ್ರಲ್ಲಿ ಏನಾದ್ರೂ ನಮಗೆ ಲಾಸ್ಟಿಗೆ ಒಂದ್ ಇನ್ಕಮ್ ಬರುತ್ತೆ ರಿಟೈರ್ಮೆಂಟ್ ಆದ್ಮೇಲೆ ಅನ್ನೋದು ನಮ್ ತಲೆಯಲ್ಲಿ ಇತ್ತು. ಒಂದ್ 5 ಎಕರೆ ತೋಟ ಮಾಡಿದ್ವಿ. ತೋಟ ಮಾಡಿದ್ಮೇಲೆ ಅನ್ನಿಸ್ತು, ಇದ್ರಲ್ಲಿ ಏನಾದ್ರೂ ನಾವು ಇನ್ನು ಇನೋವೇಟಿವ್ ಆಗಿ ಮಾಡ್ಬೋದು, ನನ್ನ ಮನೇಲಿ ಇದೇನ್ ಮಾಡೋಣ, ಏನಾದ್ರೂ ಕ್ರಿಯೇಟಿವ್ ಆಗಿ ಮಾಡೋಣ ಅಂತ. ಬಟ್ ಮಕ್ಕಳೆಲ್ಲ ತುಂಬಾ ಸಣ್ಣರಿದ್ದಾಗ ಎಜುಕೇಶನ್ಗೆ ಇಂಪಾರ್ಟೆನ್ಸ್ ಕೊಡ್ಬೇಕಾಗಿತ್ತು. ಮಹಿಳೆ ಅಂದ್ಮೇಲೆ ಮನೆ ನೋಡ್ತೇವೆ, ಹೈಜೆನಿಕ್ ನೋಡ್ತೇವೆ, ಮಕ್ಕಳನ್ನ ಬೆಳೆಸೋದ್ ನೋಡ್ತೇವೆ, ಮಕ್ಕಳು ಯಾವ ತರ ಬೆಳಿಬೇಕು, ಇಟ್ ಶುಡ್ ಬಿ ವೆರಿ ಡಿಸಿಪ್ಲಿನ್ ಆಗಿರ್ಬೇಕು. ಡಿಸಿಪ್ಲಿನ್ ಇಲ್ಲ ಅಂದ್ರೆ ಅವ್ರ ಮುಂದೆ ಯಾವ್ದನ್ನು ಸಾಧನೆ ಮಾಡಲ್ಲ. ಇವನ್ ಟೈಮ್ ಇರ್ಬೋದು, ಓದೋ ಅಂತ ಹಾಬಿ ಇರ್ಬೋದು, ಇದು ಬಹಳ ಮುಖ್ಯ. ನೆಕ್ಸ್ಟ್ ಇದೇ ತರ ನಾವು 5 ಎಕರೆ ಮಾಡಿದಾಗ ಇನ್ನೊಂದ್ ಸ್ವಲ್ಪ ಲ್ಯಾಂಡ್ ತಗೊಂಡ್ ಬೇರೆ ಏನಾರ ಮಾಡೋಣ ಅಂದಾಗ ಭದ್ರಾವತಿ ತಾಲೂಕಲ್ಲಿ ನಮಗೆ 26 ಎಕರೆ ಇರುವಂತದ್ ಒಂದ್ ಪ್ಲಾಟ್ ಸಿಕ್ತು. ಅಲ್ಲಿ ಬಂದ ಸಮಗ್ರ ಕೃಷಿ ಮಾಡ್ಬೇಕು, ಒಂದು ಒಳ್ಳೆ ಪ್ಲಾನಿಂಗ್ ಅಲ್ಲಿ ಮಾಡ್ಬೇಕು ಅಂತ ಹೇಳಿ ಅಲ್ಲೇ ವಾಸ ಮಾಡಿಕೊಂಡು ಈಗ 8 ವರ್ಷದಿಂದ ನಾವು ಪಶು ಸಂಗೋಪನೆ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟಿಂಗ್ ಅಲ್ಲಿ 5 ಹಸು ಇತ್ತು, ಅದು ಗಿರ್ ತಳಿಗಳನ್ನ ಸಾಕಿದ್ವಿ. A1 ಮಿಲ್ಕ್, ದಿಸ್ ಇಸ್ ವೆರಿ ಗುಡ್ ಫಾರ್ ಹೆಲ್ತ್. ಅದ್ರ ತುಪ್ಪ 2.5 kg ಆಯ್ತು, ಟ್ರಯಲ್ ಮಾಡೋಣ ಮಾಡಿ. ಅದು 5 ಲೀಟರ್ ಮಿಲ್ಕ್, ಜಾಸ್ತಿ ಇರೋದಿಲ್ಲ, ಫ್ಯಾಟ್ ಕಂಟೆಂಟ್ ಇಸ್ ವೆರಿ ಲೋ. ಈ ತುಪ್ಪ ತೆಗೆಯೋದು ಭಾರಿ ಕಷ್ಟ ಪಡ್ತಿದೆ. ಬೆಣ್ಣೆ 5 ಲೀಟ್ರಿಗೆ ಒಂದು 1/2 kg 1 kg ಬರೋದು. ಆಮೇಲೆ ಮೊಸರು ಎಲ್ಲ ಬೇರೆ ಟೇಸ್ಟ್ ಇರೋದು, ಅದು ನೋಡ್ತಾ ನೋಡ್ತಾ ಅನಿಸ್ತು. ಆಮೇಲೆ ಲೇಬರ್ ಮ್ಯಾನೇಜ್ಮೆಂಟ್ ಮಾಡ್ಬೇಕಾದ್ರೆ ಆ ಹಸುದು ಖರ್ಚು ಇದು ಎಲ್ಲ ಸೇರಿ ನಮ್ ತಲೆ ಮೇಲೆನೆ ಬರೋದು. ಇದು ಬೇಡ, ಒಂದು HF ತನ್ವಿ. ಆಮೇಲೆ ಹೀಗೆ 10 ಆಯ್ತು, 15 ಆಯ್ತು, 50 ಆಯ್ತು. ಅವಾಗ ಈ ಹಾಲನ್ನ ನಾವು ಡೈರಿಗೆ ಹಾಕಕ್ ಸ್ಟಾರ್ಟ್ ಮಾಡಿದ್ವಿ. ಅವಾಗ ಗೊತ್ತಾಯ್ತು 10 ಲೀಟರ್ಗಿಂತ ಕಡಿಮೆ ಕೊಡುವಂತಹ ಹಾಲ್ ತಗೊಂಡ್ ಬಂದ್ರೆ ನಮಗೆ ಲೇಬರ್ ಕಾಸ್ಟ್ ಸಿಕ್ಕಾಬಟ್ಟೆ ಬರುತ್ತೆ, ಮ್ಯಾನೇಜ್ ಮಾಡಕ್ಕಾಗಲ್ಲ. ಕೃಷಿ ಇದೆ ಒನ್ ಆಫ್ ದ ಬಿಸ್ನೆಸ್ ರೂಪದಲ್ಲೇ ನೋಡ್ಬೇಕು. ನಾವೇನೇ ಮಾಡದಿದ್ರು ಯಾವುದೇ ಕೃಷಿ ಮಹಿಳೆ ಇರ್ಬೋದು, ಕೃಷಿ ಮಾಡ್ತಾ ಇರೋ ಅಂತ ಎಲ್ಲಾ ಜನಕ್ ನಾನು ಹೇಳೋದು ಇಷ್ಟೇನೆ, ಕೃಷಿ ಒಂದು ಅಗ್ರಿಕಲ್ಚರ್ ಇಸ್ ಎ ಇಂಡಸ್ಟ್ರಿ. ಅದು ಇಂಡಸ್ಟ್ರಿ ತರನೇ ನೋಡ್ಬೇಕು. ಇಲ್ಲ ಅಂತಂದ್ರೆ ಈಗ ಏನ್ ನಾವು ಕೃಷಿಕರ ಹಾಳಾಗ್ತಿದೀವಿ, ಲೋ ಇನ್ಕಮ್ ಬರೋ ಕಾರಣನೇ ಇದು. ನಾವೇನು ಚಿಂತನೆ ಮಾಡಲ್ಲ, 5 ಲೀಟರ್ ಹಸು ಹಾಲು ಇಟ್ಕೊಳ್ತೀವಿ, ಅದು ಎಷ್ಟು ಲೇಬರ್ ಚಾರ್ಜಸ್ ಬರುತ್ತೆ, ಇದೆಲ್ಲ ಕ್ಯಾಲ್ಕುಲೇಷನ್ ಮಾಡ್ದಾಗ ಅನಿಸ್ತು. ಗಿರ್ ತಳಿಗೂ ಲೇಬರ್ ಕಾಸ್ಟ್ ಜಾಸ್ತಿ ಬರುತ್ತೆ, HF ಅಷ್ಟೇ ಬರುತ್ತೆ. ಪ್ರೊಡಕ್ಷನ್ ಜಾಸ್ತಿ ಮಾಡ್ಬೇಕು ಅಂತ ಹೇಳಿ ಈಗ ಹೈ ಈಲ್ಡಿಂಗ್ ವೆರೈಟೀಸ್ ಎಸ್ಪೆಷಲಿ 10 ಲೀಟರ್ ಮೇಲಿರುವಂತಹ ಹಸುಗಳನ್ನೇ ನಮ್ ಫಾರ್ಮಲ್ ಸಾಕಿದೀವಿ. ಈ ದಿನ 150 ಹಸುಗಳಿದೆ, 700 ಲೀಟರ್ ನಾವು ಹಾಲನ್ನ KMF ಹಾಕ್ತಿವಿ. ಆ KMF ಅತಿಯಲ್ಲಿ ನಮ್ದು ಶಿವಮೊಗ್ಗ ಹಾಲು ಒಕ್ಕೋಟದಲ್ಲಿ ನಮ್ಮ ಡೈರಿಯಿಂದ ಹೈಯೆಸ್ಟ್ ಹಾಲು ಹೋಗ್ತಾ ಇದೆ. ಈ ಹಾಲನ್ನ ಹಾಕ್ಬೇಕಂದ್ರೂ ನಾವು ಒಳ್ಳೆ ಗುಣಮಟ್ಟದ ಹಾಲನ್ನ ನಾವು KMF ಹಾಕ್ಬೇಕು. KMF ಒಳ್ಳೆ ಗುಣಮಟ್ಟ, ಅದು ತುಂಬಾನೇ ಜೋರ್ ಜಗಳ KMF ಅಲ್ಲಿ. ಶಿಮೂಲ್ ಲೋ SNF ಲೋ ಫ್ಯಾಟ್ ಇದೆ, ಅಲ್ಲೂ ಒಕ್ಕೂಟದಲ್ಲಿ ಜಗಳ ಆಡ್ತೀವಿ ನಾವು. ಈ ವರ್ಷ 3 ರೂಪಾಯಿ ಕಡಿಮೆ ಮಾಡಿದ್ದಾರೆ. ಈ ಕಡೆ ಫುಡ್ ಅಂಡ್ ಫೌಡರ್ ಫೀಡ್ಸ್ ರೇಟ್ ಜಾಸ್ತಿ ಇದೆ. ಐ ತಿಂಕ್ ನಾವು ಮತ್ತೆ ಲಾಸ್ ಅಲ್ಲೇ ಇದೀವಿ ರೈತರು. ಈ ಲಾಸ್ ಅನ್ನ ಹೇಗ್ ಫುಲ್ಫಿಲ್ ಮಾಡ್ಬೇಕು ಅಂತ ಮತ್ತೆ ಚಿಂತನೆ. ಯಾಕೆಂದ್ರೆ ಹಸು ಕೊಂಡ್ಕೊಂಡ್ ಬಂದಿವಿ, 150 ಇಟ್ಟಿವಿ, ಈ ವರ್ಷ 3 ರೂಪಾಯಿ ಇಳಿಸಿದರೆ ನಾನು ಮಾರಕ್ ಆಗಂಗಿಲ್ಲ. ಸೊ ವ್ಯಾಲ್ಯೂ ಅಡಿಷನ್, ಸರ್ ಹೇಳ್ದಂಗ್ ವ್ಯಾಲ್ಯೂ ಅಡಿಷನ್ ಪ್ರಾಡಕ್ಟ್ ಬಗ್ಗೆ ವಿಚಾರ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಕಾಂಪೋಸ್ಟ್, ವರ್ಮಿ ಕಾಂಪೋಸ್ಟ್, ವರ್ಮಿ ವಾಶ್. ಈಗ ಸಮಗ್ರ ಕೃಷಿ ಅಂದಾಗ ಅದನ್ನೆಲ್ಲ ಮಾಡಿದ್ರೆ ನಮಗೊಂದ್ ಸ್ವಲ್ಪ ದುಡ್ಡು ಉಳಿತಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ಆ ಪ್ರಾಡಕ್ಟ್ಸ್ ಮಾಡ್ಕೊಂತ ಹೋದ್ವಿ. ಯಾರೇ ಒಂದು ಪಶುಸಂಗೋಪನೆ ಮಾಡ್ಬೇಕು ಅಂದ್ರು ಅದ್ರ ಜೊತೆಗೆ ಬೆಳೆ ಕೃಷಿ ಕಂಪಲ್ಸರಿ ಇರ್ಲೇಬೇಕು. ಬೆಳೆ ಕೃಷಿ ಇಲ್ದಲೇನೆ ಪಶು ಸಂಗೋಪನೆ ಮಾಡಿದ್ರೆ ನಮ್ಮ ರೈತರು ಆದಾಯ ಬಹಳ ಕಡಿಮೆ ಆಗುತ್ತೆ, ಇಲ್ಲ ನಾವು ಎಲ್ಲ ಹಸುಗಳನ್ನು ಮಾರ್ಬೇಕಾಗತ್ತೆ. ಅದಕ್ಕೋಸ್ಕರ ಬೆಳೆ ಕೃಷಿಯನ್ನ ಅವಲಂಬಿಸ್ಬೇಕು. ಈಗ ನಾನು ಅದೇ ಮಾಡ್ಕೊಂಡಿದ್ದು, ಅಡಿಕೆ, ತೆಂಗು, ಬಾಳೆ, ಕೊಕ್ಕೋ, ಏಲಕ್ಕಿ ಈ ತರ ಅದರಲ್ಲೂ ಸಹ ರಿಸರ್ಚ್ ಮಾಡ್ತಾ ಹೋಗುದು. ನಾನು ಕಾಳುಮೆಣಸನ್ನ ನಿರಂತರವಾಗಿ 5 ವರ್ಷದಿಂದ ಬೆಳಿತೀನಿ. ಒಂದಲ್ಲ ಒಂದ್ ಡಿಸೀಸ್ ಬರುತ್ತೆ, ಅದಕ್ಕೆ ಒಂಥರ ಆರೆಂಡಿ ತರ ನನ್ ಏನ್ ಸ್ಪ್ರೇ ಮಾಡುದು, ಇವತ್ತೇನಾಯ್ತು, ಅದನ್ನ ನಿರಂತರವಾಗಿ ಮಾಡ್ತಾ ಇದ್ದೀನಿ. ಇಲ್ಲ ನಾನು ಅದನ್ನ ಸಕ್ಸಸ್ ಕಂಡೇ ಕಾಣ್ತೀನಿ ಅನ್ಕೊಂಡು ಪೆಪ್ಪರ್ ಅನ್ನ ಮಾತ್ರ 4 ವರ್ಷದಿಂದ ಲಾಸ್ ಆದ್ರೂ ಪರವಾಗಿಲ್ಲ ಅಂತೇಳಿ ನಿರಂತರವಾಗಿ ಬೆಳಿತಾನೆ ಇದ್ದೀನಿ. ಕೊಕ್ಕೋ ತುಂಬಾ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಏಲಕ್ಕಿ, ಏಲಕ್ಕಿನೂ ಸಹ 4 ವರ್ಷದಿಂದ ಟ್ರೈ ಮಾಡ್ತಿದ್ದೀನಿ. ಫಸ್ಟ್ ನನಗೆ ನಾಲೆಜ್ ಪ್ರಕಾರ ಸಕಲೇಶ್ಪುರ ವೆರೈಟಿ ಹಾಕೊಂಡ್ವಿ. 3 ವರ್ಷ 4 ವರ್ಷ ಆದ್ಮೇಲೆ ಅನಿಸ್ತು, ಓ ಸಕಲೇಶ್ಪುರ ವೆರೈಟಿಯಲ್ಲಿ ಒಂದ್ ಸ್ವಲ್ಪ ಲಾಸ್ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಅದ್ರದ್ದು ರನ್ನರ್ಸ್ ಎಲ್ಲ ನೆಲದ ಮೇಲೆನೆ ರನ್ ಆಗೋದ್ರಿಂದ ಮಳೆ ನೀರು ಮತ್ತೆ ಮಣ್ಣು ಬಿದ್ದ ಕೊಳತು ಹೋಗ್ಬಿಡೋದು ಫ್ರೂಟ್ಸ್ ಎಲ್ಲ. ಆಮೇಲೆ ಗೊತ್ತಾಯ್ತು ನೆಲ್ಲಾಣಿ ವೆರೈಟಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಅಂತ. ಸೊ ಈ ವರ್ಷ 2 ವರ್ಷದಿಂದ ನೆಲ್ಲಾಣಿ ಟ್ರೈ ಮಾಡ್ತಾ ಇದ್ದೀನಿ. ನಮ್ಮ ಹ್ಯೂಮಿಡ್ ನೇಚರ್ ಅಲ್ಲಿ ಅದನ್ನು ನಾವು ಸ್ಟಡಿ ಮಾಡ್ಬೇಕು. ರೈತರು ಹೇಗೆ ಯಾವ ಹ್ಯೂಮಿಡ್ ನೇಚರ್ ಅಲ್ಲಿ ಹೇಗ್ ಬರುತ್ತೆ, ಅದಕ್ಕೆ ಯಾವ ವಾತಾವರಣ ಸೃಷ್ಟಿ ಮಾಡ್ಕೊಡ್ಬೇಕು, ಅದನ್ನು ಸಹ ನಾವು ಗಮನದಲ್ಲಿ ಇಟ್ಕೊಂಡು ಕೃಷಿ ಮಾಡ್ಬೇಕು. ಇದರಲ್ಲಿ ಎಸ್ಪೆಷಲಿ ಮಹಿಳೆ, ನಾನ್ ಏನ್ ಮಾಡ್ತಿದ್ದೀನಿ ಅಂದ್ರೆ ಎಲ್ಲಾ ಮಹಿಳೆಯರು ತುಂಬಾ ಸ್ಟ್ರಾಂಗ್ ಇರ್ತಾರೆ, ತೋರಿಸ್ಕೊಳ್ಳಲ್ಲ ಅಷ್ಟೇ, ಎಲ್ಲಾ ಫೀಲ್ಡ್ ಅಲ್ಲೂ ನಾವು ಮುಂದುವರಿಬಹುದು. ಈಗ ನಾನು ಒಬ್ಳೇನೆ ಅಂದ್ರೆ ಏಕೆ ಅಂದ್ರೆ ಅದನ್ನ ನೋಡ್ತಿರ್ಬೇಕು ನಾವು. ಅಬ್ಸರ್ವೇಷನ್ ಬಹಳ ಇಂಪಾರ್ಟೆಂಟ್. ಹೆಣ್ಮಕ್ಳಿಗೆ ಅಬ್ಸರ್ವೇಷನ್ ಕೆಪಾಸಿಟಿ ತುಂಬಾ ಇರುತ್ತೆ. ಅದು ಹೇಗಾಗತ್ತೆ, ಏನಾಗುತ್ತೆ, ಇವನ್ನು ಅದು ಏನ್ ಮಾಡಿದ್ರೆ ಏನಾಗುತ್ತೆ ಅನ್ನೋದು ನಮ್ಗಿರುತ್ತೆ. ನಿರಂತರವಾಗಿ ನಾವು ಕೃಷಿಯಲ್ಲಿ ಇರೋದ್ರಿಂದ ಅದು ಬೇಗ ಅಬ್ಸರ್ವೇಷನ್ ಆಗುತ್ತೆ. ಗಂಡಸರಿಗಿಂತ ಹೆಣ್ಮಕ್ಳು ತುಂಬಾ ಸೆನ್ಸಿಬಲ್, ಬೇಗ ಐಡೆಂಟಿಫೈ ಮಾಡ್ತೀವಿ. ಹಾಗಾಗಿ ಕೃಷಿಯಲ್ಲೂ ಸಹ ಮಹಿಳೆಯರ ಪಾತ್ರ ಬಹಳ ಮುಖ್ಯ ಇದೆ. ಇದು ನನ್ನಲ್ಲಿ 150 ಕುರಿಗಳನ್ನ ಸಾಕಿದ್ದೇನೆ. ಎಸ್ಪೆಷಲಿ ಗಂಡು ಕುರಿ, ಟಗರ್ ಕಾನ್ಸೆಪ್ಟ್, ಒಂದ್ ಸಿಂಗಲ್ ಸೆಲ್. ಕರೋನಾದಲ್ಲಿ ಖಾಲಿ ಇದ್ವಿ, ಏನ್ ಮಾಡ್ಬೇಕಪ್ಪ ಅಂತ ಚಿಂತೆ ಬಂದ, ಗೋಟ್ ರೇರಿಂಗ್ ಹೋದ್ವಿ. 3 ತಿಂಗಳದ್ದು ಕುರಿ ತರೋದು, ನಮ್ದೇನಪ್ಪ ಫೀಡ್ಸ್ ಚೆನ್ನಾಗಿ ಬೆಳೆಸೋದು, 60 ಕೆಜಿ ಆದ ತಕ್ಷಣ ಮಾರೋದು. ದಿಸ್ ಇಸ್ ಸ್ಟಾಲ್ ಫೀಡಿಂಗ್. ಹೆಣ್ಮಕ್ಳೇನೆ ಸಾಕ್ಬೋದು ಕುರಿಗಳನ್ನ, ಗಂಡ್ ಮಕ್ಳೇ ಬೇಕು ಹೊರಗಡೆ ಕರ್ಕೊಂಡು ಹೋಗೋದು ಆತರ ಇಲ್ಲ. ಅನಿಮಲ್ ಹಸ್ಬೆಂಡ್ರಿಗಿಂತ ಗೋಟ್ ಫಾರ್ಮಿಂಗ್ ಉತ್ತಮ ಅಂತ ನನಗೆ ಅನಿಸ್ತು. ಅದನ್ನ ಸ್ಟಾರ್ಟ್ ಮಾಡಿದ್ಮೇಲೆ ಹಾಗಾಗಿ ಎಸ್ಪೆಷಲಿ ಹೆಣ್ಮಕ್ಳು ಅದ್ರಲ್ಲಿ ಏನ್ ಗೊತ್ತ, ಅಬ್ಸರ್ವೇಷನ್ ಬಹಳ ಇಂಪಾರ್ಟೆಂಟ್. ಅದಕ್ಕೆ 2 ರೋಗ, ಒಂದು ಸೀನು ಕೆಮ್ಮು, ಇಲ್ಲಿಂದ ಕೆಳಗಡೆನೆ ಡಿಸೀಸಸ್ ಇಲ್ಲೇ ಇಲ್ಲ. ಹೆಣ್ಮಕ್ಳು ಜಸ್ಟ್ ಆ ಗೋಟ್ ಫಾರ್ಮಿಂಗ್ ಅನ್ನ ಅಬ್ಸರ್ವ್ ಮಾಡ್ಕೊಂತಿದ್ದು ನೆಗಡಿ ಕೆಮ್ಮುಗೆ ಮಕ್ಳಿಗೆ ಹೇಗೆ ನೀವು ಶಿರಪ್ ಹಾಕ್ತೀರಿ, 3 ಡೇಸ್ ಹಾಕಿದ್ರೆ ಸಾಕು. ಅದರಲ್ಲಿ ವ್ಯಾಕ್ಸಿನೇಷನ್ಸ್ ಇರುತ್ತೆ. ನಮ್ಮ ಕರ್ನಾಟಕ ಸರ್ಕಾರ ಎಲ್ಲರಿಗೂ ವ್ಯಾಕ್ಸಿನೇಷನ್ ಫ್ರೀ ಆಗಿ ಕೊಡ್ತಿದ್ದಾರೆ ಕುರಿಗಳಿಗೆ, ಅದನ್ನ ಬಳಸ್ಕೋಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಹೊಂಡ ತರ ಇತ್ತು ನಮ್ ತೋಟದಲ್ಲಿ, ಅದನ್ನ ಸಮ ಮಾಡೋಣ ಅನ್ಕೊಂಡ್ವಿ. ಇಲ್ಲ ಇಲ್ಲ, ಸುಮ್ಸುಮ್ನೆ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡೋದು ಅಂತ ಫಿಶರೀಸ್ ಸ್ಟಾರ್ಟ್ ಮಾಡಿದ್ವಿ. 3.5 ಎಕರೆ SDP ಲೈನಿಂಗ್ ಮಾಡಿಬಿಟ್ಟು ಇವನ್ 50,000 more than 50,000 ಫಿಂಗರ್ಲಿಂಗ್ಸ್ ಬಿಟ್ಟಿದೆ. ರೋವ್ ಅಂಡ್ ಕಾಟ್ಲಾ, ಈಗ ನಮ್ಗೆ ಸಗಣಿ ಬೈ ಪ್ರಾಡಕ್ಟ್ ಇರ್ಬೋದು, ವೇಸ್ಟ್ ಇರ್ಬೋದು, ಅದನ್ನ ನಾವು ಫಿಶ್ ಗೆ ಹಾಕಿದಾಗ ಅದನ್ನು ಸಹ ಏನ್ ಇನ್ವೆಸ್ಟ್ಮೆಂಟ್ ಇರೋದಿಲ್ಲ. ಅಲ್ಲಿ ಏನ್ ನಾವು ಫಿಶ್ ಅನ್ನು ತಗೊಂಡ್ ಬಂದ್ ಬಿಟ್ಟಿರ್ತೀವಿ, ಇನ್ನ ಉಳಿದಿದ್ದ ಪ್ರಾಡಕ್ಟ್ ಎಲ್ಲ ನಾವು ನಮ್ಮ ಫಾರ್ಮ್ ಅಲ್ಲೇ ವೇಸ್ಟ್ ನ ಹಾಕಿ ನಾವು ಫಿಶ್ ಅನ್ನ ಬೆಳಿಬಹುದು. ಅಲ್ಲೂ ಸಹ ನಮಗೆ ಆದಾಯ ಮೂಲನೆ. ಅದು ಒಂಥರ ನಮಗೆ ಕೋಸಂಬರಿ ಉಪ್ಪಿನಕಾಯಿ ಇದ್ದಂಗೆ, ದಟ್ ಇಸ್ ನಾಟ್ ಎ ಮೈನ್ ಕೋರ್ಸ್. ಅದ್ರಲ್ಲಿ ಏನ್ ಕೆಲಸ ಇರಲ್ಲ. ಒಬ್ರಿಗೆ ಯಾರಾದ್ರೂ ಹೇಳಿದ್ರೆ ದಪ್ಪ ಆದ್ರೆ ಹಿಡ್ಕೊಂಡು ಹೋಗ್ತಾರೆ, ಫಿಂಗರ್ ಲಿಂಕ್ಸ್ ಬಿಡೋದು, ವೇಸ್ಟ್ ಅನ್ನು ತಗೊಂಡೋಗಿ ಹಾಕೋದು. ಅದು ಗಂಡ್ ಮಕ್ಳೇ ಮಾಡ್ಬೇಕಂತೇ ಇಲ್ಲ, ಹೆಣ್ ಮಕ್ಳನ್ನು ಸಹ ಆ ಉದ್ಯಮವನ್ನು ಆಯ್ಕೋಬಹುದು. ಇನ್ನು ಜೇನು ಕೃಷಿ, ನಾನ್ ಜೇನು ಕೃಷಿ ಮಾಡ್ಬೇಕಂತ ಸ್ಟಾರ್ಟ್ ಮಾಡಿದೆ 10 ಪೆಟ್ಟಿಗೆಯಿಂದ. ಬಟ್ ನನ್ನ ಫಾರ್ಮ್ ಇರೋದು ಗುಡ್ಡದಲ್ಲಿ ಕಾಡ್ ಪಕ್ಕ. ಒಂದು ವರ್ಷ ತುಂಬಾ ಚೆನ್ನಾಗಿತ್ತು, ಒಂದ್ 5-6 ಲೀಟರ್ ಎಕ್ಸ್ಟ್ರಾಕ್ಟ್ ಮಾಡಿದ್ವಿ. ಕರಡಿ ಅಡ್ಡಾಡ್ತಿತ್ತು, ಆ ಪೆಟ್ಟಿಗೆ ಮುಟ್ಟಿರ್ಲಿಲ್ಲ. ಒಂದ್ ಸ್ವಲ್ಪ ದಿನ ಆದ್ಮೇಲೆ 5 ಪೆಟ್ಟಿಗೆ ಹಾಳು ಮಾಡ್ತು. ಅಯ್ಯೋ ಹಿಂಗ್ ಮಾಡ್ಬಿಡ್ತಲ್ಲ ಅಂತ ಮನೆ ಟೆರಸ್ ಮೇಲೆ ಇಟ್ಕೊಂಡೆ, ಮಂಗಗಳು ಬಂದ್ವು ಅವನ್ ತಿಂದು. ಸೊ ಈಗ ನಾನು ಜೇನು ಕೃಷಿ ಮಾಡ್ಬೇಕಂತಂದ್ರೆ ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ಒಂದ್ ಮೆಶ್ ಹಾಕೋಬೇಕು. ಅದ್ರಿಂದ ಜೇನು ಕೃಷಿ ಮಾಡೋದ್ರಿಂದ ನಮ್ಮ ಅಗ್ರಿಕಲ್ಚರ್ ಅಲ್ಲಿ ಇಳುವರಿನೂ ಜಾಸ್ತಿ ಆಗುತ್ತೆ, ಮತ್ತೆ ನಮ್ಮ ಸುತ್ತ ಗಾಡು ಮತ್ತೆ ಪಾಲಿನೇಷನ್ ಚೆನ್ನಾಗೂ ಆಗುತ್ತೆ. ಮತ್ತೆ ಆತರ ಕಾಡಲ್ಲಿ ಸುತ್ತಮುತ್ತ ಇರೋದ್ರಿಂದ ಆ ಜೇನಿಗೂ ಬಹಳ ವ್ಯಾಲ್ಯೂಯಬಲ್ ಇರುತ್ತೆ. ಹಾಗಾಗಿ ಈಗ ಮತ್ತೆ ನಾನು ಆ ಉದ್ಯಮನ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ನನಗೆ ಒಂದು 40 ಪೆಟ್ಟಿಗೆಗಳನ್ನ ಈ ವರ್ಷ ಕೊಡ್ತಾರೆ, ಅದರಲ್ಲೂ ಸಕ್ಸಸ್ ಕಾಣ್ತೀನಿ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಕುರಿ ಶೆಡ್ ಕಟ್ಟಿ ಆಯ್ತು, ಅದ್ರ ಕೆಳಗಡೆ ಕೋಳಿ ಮಾಡ್ಬೇಕು. ಏ ಇಲ್ಲಪ್ಪ ನಾವು ಕೋಳಿ ಎಲ್ಲ ಸಾಕಲ್ಲ. ಆಮೇಲೆ ಲೇಟರ್ ರಿಯಲೈಸೇಷನ್ ಆಯ್ತು, ಯಾರ ಜನ ಆದ್ರೇನು ಏನಾದ್ರೇನು ವೃತ್ತಿ ಒಂದೇ ಮಾಡೋಣ. ಯಾವ್ದು ಮಾಡ್ಬೇಕು, ಇಲ್ಲ ನಾಟಿ ಕೋಳಿ ಮಾಡಿ 700 ರೂಪಾಯಿ ಕೆಜಿ. ಆಯ್ತು ರಿಗಾರ್ಡ್ ಹೋಗ್ಬೇಕು, 700 ರೂಪಾಯಿ ಅಂದ್ರೆ ಹಸುಗಿಂತ ಚಲೋ, ಓಕೆ ಅಂತ ಹೇಳಿ ಮತ್ತೆ ಆ ನಾಟಿ ಕೋಳಿಗಳನ್ನ, ಏನು ಕುರಿ ಹಿಕ್ಕೆ ಕೆಳಗಡೆ ಬೀಳುತ್ತೆ, ವೇಸ್ಟ್ ಏನ್ ಬೀಳುತ್ತೆ ಅದ್ರಲ್ಲೇನೆ ಸಹ, ಅದಕ್ಕೇನು ಎಕ್ಸ್ಟ್ರಾ ಫೀಡ್ಸ್ ಬೇಕಾಗಲ್ಲ, ಅದು ಈಸಿ ಸೋರ್ಸ್ ಫಾರ್ ಇನ್ಕಮ್. ಅದನ್ನು ನನಗೆ ಬಹಳ ಖುಷಿ ಕೊಟ್ಟಂತಹ ವಿಚಾರ. ಇನ್ನ ನಾವು ಜಾಸ್ತಿ ಅಂದ್ರೆ ಅನಿಮಲ್ ಹಸ್ಬೆಂಡ್ರಿಯಲ್ಲಿ 10 ಲೀಟರ್ ಬಗ್ಗೆ ಹೇಳಿದೆ. NDDB ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬಹಳ ಒತ್ತು ಕೊಟ್ಟಿದ್ದಾರೆ. ಈಗ ಒಳ್ಳೆ ಕರುಗಳು ಬರ್ಬೇಕು, ಅವಾಗ ಏನ್ ಮಾಡ್ಬೇಕು? ABS-MN ಅಂತ ಬಿಟ್ಟಿದ್ದಾರೆ, ಅದು ಹೆಣ್ಣು ಕರುನೇ ಹಾಕುವಂತಹ ಸೆಮೆನ್ಗಳು ಸಹ ಬಂದಿದೆ. ಇವನ್ KMF ವತಿಯಿಂದ ರಿಯಾಯಿತಿ ದರದಲ್ಲಿ ABS ಮತ್ತೆ NDDB ಸೆಮೆನ್ಸ್ ಅನ್ನು ಸಹ ಕೊಡ್ತಾ ಇದ್ದಾರೆ, ದಟ್ ಈಸ್ ಸೆಕ್ಸ್ಡ್ ಸೆಮೆನ್ಸ್ ಅಂತ. ಮತ್ತೆ ಗಾಡ್ರೇಸ್ ಕಂಪನಿಯವರು ETT ಎಂಬ್ರಿಯೋ ಟೆಕ್ನಿಕ್ ಟೆಕ್ನಾಲಜಿ, ಎಂಬ್ರಿಯೋ ಟೆಕ್ನಿಕ್ಸ್ ಗರ್ಭಕೋಶ, ಹೇಗೆ ನಾವು ಫರ್ಟಿಲೈಸೇಷನ್ ಸೆಂಟ್ರಿಗೆ ಹೋಗಿ ವುಮೆನ್ಸ್ ಮಾಡ್ಕೊಳ್ತಾರಲ್ಲ, ಅದೇ ತರಾನೇ ಹಸುಗಳಲ್ಲಿದೆ. ಅದರಲ್ಲೂ ಸಹ ಹೈ ಯೀಲ್ಡಿಂಗ್ ಕರುಗಳನ್ನ ನಾವು ಪಡಿತೇವೆ. ಇದನ್ನು ಸಹ ನಮ್ಮ ಫಾರ್ಮ್ ಅಲ್ಲಿ ಮಾಡಿದ್ದೇವೆ. F1 ಬ್ರೀಡ್ ಈಗ ಒಂದೊತ್ತಿಗೆ 18 ಲೀಟರ್ಸ್ ಕೊಡೋದು, ಅಲ್ಲಿಗೆ 36 ಲೀಟರ್ಸ್ ಆಗತ್ತೆ. ಒಂದೇ ಹಸು 30+ ಲೀಟರ್ ಕೊಟ್ಟಾಗ ಹೇಗೆ ನಾವು ಫುಡ್ ಅಂಡ್ ಫಾರ್ಡರ್ ಮ್ಯಾನೇಜ್ ಮಾಡ್ತೀವಿ, ಅದು ಒಂದೇ ರೇಟ್ ಹೋಗ್ತಾ ಇರುತ್ತೆ. ಅದೇ ಹೈ ಯೀಲ್ಡಿಂಗ್ ಬಂದ ಒಂದ್ 10 ಹಸು ಸಾಕೊಂಡ್ರೆ ಸಾಕು, ನಾವು ಹೈ ಯೀಲ್ಡಿಂಗ್ ಮಿಲ್ಕ್ ಅನ್ನು ಸಹ ಪಡಿಬಹುದು. ಇಷ್ಟು ಸಮಗ್ರ ಕೃಷಿ ಅಂಡರ್ ಆಗ್ತಿರೋಂಥದ್ದು. ಮತ್ತು ಸಂಬಾರ್ ಬೆಳೆಗಳು ಇವತ್ತೇನ್ ಮಾತಾಡ್ತಾ ಇದಾರೆ, ಸಂಬಾರ್ ಬೆಳೆ ನಮ್ದು ಎಲ್ಲಾ ಸರೌಂಡಿಂಗ್ ಅಲ್ಲೂ ಸಹ ಎಲ್ಲಾ ಸ್ಪೈಸ್ ಐಟಮ್ ಅನ್ನು ಸಹ ಹಾಕಿದ್ದೇವೆ. ಮತ್ತು ಎಲ್ಲಾ ಜಾತಿಯ ಹಣ್ಣುಗಳು ಇವನ್ ಈ ಇವತ್ತೇನ್ ನಾವು ಈ ಪ್ರಪಂಚದಲ್ಲಿ ಎಲ್ಲಾ ತರದ ಹಣ್ಣುಗಳನ್ನು ಸಹ ನಾವು ಎರಡೆರಡೆರಡೆರಡು ಹಾಕೊಂಡ್ರೆ ನಾವು ಎಲ್ಲಿ ನಾವು ಮಾರ್ಕೆಟಿಗೆ ಹೋಗಿ ಬೈ ಮಾಡ್ಬೇಕು ಅನ್ನಂಗಿಲ್ಲ, ವಿಚಿತ್ರವಾಗಿರೋ ಹಣ್ಣುಗಳನ್ನು ಸಹ ಸಿಗ್ತವೆ. ಇವತ್ತು ನಮ್ ಸರೌಂಡಿಂಗ್ ಅಲ್ಲಿ ಹಾಕೊಂಡಿದೀವಿ, ಕರಿಬೆ 2000 ಗಿಡ ಹಾಕಿದೀವಿ, ನುಗ್ಗೆ ಹಾಕಿದೀವಿ, ಸಬೋಬಿಲ್ಲ ಹಾಕಿದ್ವಿ. ಯಾಕೆ ಅಂತಂದ್ರೆ ಇವನ್ ಪೌಡರ್ ಫಾರ್ಮ್ ಮಾಡಿನೂ ಸಹ ನಾವು ಸೇಲ್ ಮಾಡ್ಬೋದು ನುಗ್ಗೆ ಸೊಪ್ಪಿಂದ ಆಗ್ಲಿ. ನನಗೆ ಎಸ್ಪೆಷಲಿ ನಮ್ಗೆ ಇಂಟೆನ್ಷನ್ ಇದ್ದಿದ್ದು ನುಗ್ಗೆ ಸೊಪ್ಪು, ಕರ್ಬೆ ಹೂವು, ಸುಬಾಬುಲ್ ಇವನ್ನೆಲ್ಲ ಕೊಟ್ರೆ ಹೈ ಯೀಲ್ಡಿಂಗ್ ವೆರೈಟೀಸ್ ಅಲ್ಲಿ ಹಿಮೋಗ್ಲೋಬಿನ್ ಕಡಿಮೆ ಆಗುತ್ತೆ, ಕ್ಯಾಲ್ಸಿಯಂ ಕಡಿಮೆ ಆಗುತ್ತೆ ಅನಿಮಲ್ಸ್ ಅಲ್ಲಿ. ಅದನ್ನ ಎಷ್ಟೋ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಬರ್ತಾರೆ, ಇದನ್ನ ಹಾಕಿದ್ರೆ ಚೆನ್ನಾಗೆ, ಅದನ್ನ ಹಾಕಿದ್ರೆ ಚೆನ್ನಾಗಿ. ಬಟ್ ನಮ್ ಫಾರ್ಮ್ ಅಲ್ಲಿ ಕರ್ಬೇ ಹೂ ಇದೆ, ಬೇವ್ ಇದೆ, ಮತ್ತೆ ಕೊಕ್ಕೋ ಇದೆ, ಇವನ್ನೆಲ್ಲ ತಗೊಂಡ್ಬಂದು 10% ನಾವು ಹಸುಗಳಿಗೆ ಕೊಡ್ತೀವಿ. ಅದರಿಂದ ಅಲ್ಲೂ ನಾವು ಫುಡ್ ಅಂಡ್ ಫಾರ್ಡರ್ ಮ್ಯಾನೇಜ್ಮೆಂಟ್ ಅಲ್ಲಿ ಮೆಡಿಸಿನ್ ಅಲ್ಲೂ ಸಹ ಸೇವ್ ಮಾಡಬಹುದು. ಇನ್ನು ನಮ್ದು ಇನ್ನೂ ಒಂದ್ ಪ್ರೋಗ್ರಾಮ್ ಅಂದ್ರೆ ಸೈಲೇಜ್ ಪ್ರೋಗ್ರಾಮ್. ಈಗ ಹಸುಗಳಿಗೆ ಮೇನ್ ಹೊರಗಡೆಯಿಂದ ತಂದು ಹುಲ್ಲಾಕಿ ಸಾಕೋದು ಬಹಳ ಕಷ್ಟ. ಎಲ್ಲಿ ಉಳಿತಾಯ ಮಾಡ್ಬೇಕು ಅಂತ ವಿಚಾರ ಮಾಡಿದಾಗ ನಾವು ಹಸುಗಳಿಗೆ ಏನ್ ತಿನ್ನಕ್ ಹಾಕ್ತಿದೀವಿ, ಹುಲ್ ರೇಟ್ ಕಡಿಮೆ ಆಗ್ಬೇಕು. ಈಗ ಹೊರಗಡೆ ಅಂತೂ ಹುಲ್ ರೇಟ್ ಜಾಸ್ತಿ ಇದೆ, ಅದನ್ನ ಹೇಗ್ ಕಡಿಮೆ ಮಾಡ್ಕೋಬೇಕು? ನಮ್ಮಲ್ಲಿ ನೇಪಿಯರ್ ಹಾಕೊಂಡಿದೀವಿ, ನೇಪಿಯರ್ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಅದ್ರಲ್ಲಿ ಏನು ಫೈಬರ್ ಇರಲ್ಲ, ಪ್ರೋಟೀನ್ ಇರಲ್ಲ, ಸುಮ್ನೆ ಅದೇನೋ ಹೊಟ್ಟೆ ತುಂಬುವಾಗ ಹಾಕೋ ಅಂತದ್ದು, ಅದರಿಂದ ಏನು ಉಪಯೋಗ ಇರೋದಿಲ್ಲ. ಅದಕ್ಕೆ ಏನ್ ಮಾಡಿದ್ವಿ, ಮೇಜ್ 80 ಡೇಸ್ ಆಗಿರೋಂಥದ್ದು ಒಂದು ಅದನ್ನ ತಗೊಂಡ್ ಬಂದು ಸೈಲೇಜ್ ಪ್ರಿಪರೇಷನ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ 1,000 ಪ್ಯಾಕೆಟ್ ಮಾಡ್ಕೊಳ್ಳೋದು ನಾವೇ ಬೈ ಮ್ಯಾನ್ಯಲಿ ಪ್ರಿಪೇರ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದ್ವಿ. ಒಂದ್ ಚೀಲದಲ್ಲಿ ಹಾಕೋದು, ಉಪ್ಪು ಬೆಲ್ಲ ಹಾಕೋದು, ಸ್ಟೋರ್ ಮಾಡಿಡ 40 ದಿನದ ನಂತರ ಉಪಯೋಗಿಸ್ಬೇಕದು. ಬಿಕಾಸ್ ಅದು ಪ್ರೋಟೀನ್ ಅದು ರಿಲೀಸ್ ಆಗ್ಬೇಕು, ಗುಡ್ ಬ್ಯಾಕ್ಟೀರಿಯಾಸ್ ಇರ್ಬೇಕು, ಒಳ್ಳೆ ಫರ್ಮೆಂಟೆಡ್ ಆಗಿರ್ಬೇಕು ಅಂತಂದ್ರೆ 40 ಡೇಸ್ ಆದ್ರೆ ಮಾತ್ರ ಸೈಲೇಜ್ ಇಟ್ ಇಸ್ ಎ ಗುಡ್ ಕ್ವಾಲಿಟಿ ಫಾರ್ ಫೀಡ್ಸ್ ಅನಿಮಲ್ಸ್ ಗೆ. ಅದಕ್ಕಿಂತ ಮುಂಚೆ ಮಾರಿದ್ರೆ ತಗೊಂಡ್ರೆ ಅದು ಉಪಯೋಗ ಬೀಳಲ್ಲ, ಹಸಿ ಮೇವ್ ಇದ್ದಂಗ ಆಗ್ಬಿಡುತ್ತೆ. ನೀವು ಹಸಿ ಮೇವನ್ನ 30 ಕೆಜಿ ಹಾಕೋದು ಒಂದೇ, 10 ಕೆಜಿ ಸೈಲೇಜ್ ಹಾಕೋದು ಒಂದೇ. ಅದರಲ್ಲಿ ಪ್ರೋಟೀನ್ ಸೋರ್ಸ್, ಕಾರ್ಬೋಹೈಡ್ರೇಟ್ ಸೋರ್ಸ್, ಫೈಬರ್ ಮ್ಯಾನೇಜ್ಮೆಂಟ್ ಅಲ್ಲಿ ಸೈಲೇಜ್ ಇಸ್ ವೆರಿ ಗುಡ್. ಕಡಿಮೆನೂ ತಿನ್ನುತ್ತೆ, ಪ್ರೋಟೀನ್ ಏಷಿಯಸ್ ಆಗಿರುತ್ತೆ. ಹಾಗಾಗಿ ಎಲ್ಲರ ಮನೆಗೂ ಇವತ್ತು ಮಹಿಳೆಯರು 2 ಹಸು 3 ಹಸು ಇಟ್ಕೊಂಡಿರ್ತೀರಾ, ಹಾಗಾಗಿ ನಿಮಗೆ ಗುಡ್ ಒಂದ್ ಸ್ವಲ್ಪ ಹುಲ್ಲಲ್ಲೇನೆ ಹೈಯೆಸ್ಟ್ ಪ್ರೋಟೀನ್ ಇರುವಂತದ್ದು ಮತ್ತೆ ಕ್ವಾಲಿಟಿ ಇರುವಂತದ್ದು ದಿನಕ್ಕೆ ಒಂದು ಅದ್ರೂ ಸೈಲೇಜ್ ಅನ್ನ ಯೂಸ್ ಮಾಡಿ. ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ, ಲೇಟರ್ ಆನ್ ವಿ ಸ್ಟಾರ್ಟೆಡ್ ಒಂದು ಸೈಲೇಜ್ ಮಿಷಿನ್ ತಂದ್ವಿ. ಮಿಷಿನ್ ತಂದ್ಬಿಟ್ಟು ಪ್ರೊಡಕ್ಷನ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಮಿಷಿನ್ ತಂದಾಗ ಹೆಣ್ಮಕ್ಳಿಗೆ ಎಸ್ಪೆಷಲಿ ಟೆಕ್ನಾಲಜಿ ಗೊತ್ತಿರ್ಬೇಕು, ತಿಳ್ಕೋಬೇಕು. ಎಜುಕೇಶನ್ ಯಾಕೆ ಇಂಪಾರ್ಟೆಂಟ್ ಹೆಣ್ಮಕ್ಳಿಗೆ? ಯಾರೇ ಆಗ್ಲಿ ರೈತರಿಗೆ ಕಂಪಲ್ಸರಿ ಎಜುಕೇಶನ್ ಇರ್ಲೇಬೇಕು. ಬರೀ BE ಮಾಡ್ಕೊಳ್ಳೋದು, ಇಂಜಿನಿಯರಿಂಗ್ ಮಾಡ್ಕೊಳ್ಳೋದು, ಏನೋ ಒಂದು ಡಿಗ್ರಿ ಕಲ್ ತಕ್ಷಣ ಎಲ್ಲರೂ ಹೊರಗಡೆ ಹೋಗೋದು ಇದಲ್ಲ. ಯಾಕೆ ಡಿಗ್ರಿ ಮಾಡ್ಬೇಕಂದ್ರೆ ಕಾಮನ್ ಸೆನ್ಸ್ ಇದು. ಇವತ್ತಿಂದ ಇದ್ರಲ್ಲಿ ಟೆಕ್ನಾಲಜಿ ಇಲ್ಲ ಅಂದ್ರೆ ನಥಿಂಗ್. ಎಷ್ಟೋ ಮಿಷಿನ್ಸ್ ಬಂದಿದೆ, ಅದನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನಮಗೆ ಬೇಸಿಕ್ ಎಜುಕೇಶನ್ ಮುಖ್ಯ. ಇದು BA ಆಗ್ಲಿ BSc ಆಗ್ಲಿ ಅದು ಕಂಪಲ್ಸರಿ ಅಗ್ರಿಕಲ್ಚರ್ ಇರುವಂತ ಮಹಿಳೆಯರಿಗೆ ಇರ್ಲೇಬೇಕು. ಈಗ ಮಿಷಿನ್ ಒಂದ್ ತಂದಾಯ್ತು, ಯಾರು ಮಾಡೋದು? ನಮ್ಮಲ್ಲಿ ಲೇಬರ್ ಇದಾರೆ, ಅವ್ರಿಗೇನು ಅರ್ಥ ಆಗಂಗಿಲ್ಲ. ಇನ್ನ ಮಹಿಳೆಯರು ಈಗ ಏನ್ ಮಾಡ್ಬೇಕು? ನಮ್ಮ ಯಜಮಾನರು ಎಷ್ಟ್ ದಿನ ಇರ್ತಾರೆ, ಅವರು ಆಫೀಸರ್ ಕೊಟ್ರು ಹೋದ್ರು, ಒಬ್ಬ ಆಂಧ್ರದಿಂದ ಬಂದ ತೋರಿಸ್ಕೊಡಕ್ಕೆ ಮಾಡ್ದ, ಅವ್ನ್ ನಮಗ್ ತೋರಿಸ್ತಾನೆ ಇಲ್ಲ ಯಾವ ಟೆಕ್ನಾಲಜಿ ಅಲ್ಲಿ ವರ್ಕ್ ಆಗ್ತಿದೆ, ಹೇಗ್ ಪೆಂಡಿ ಮಾಡ್ಬೇಕು, ಹೇಗೆ ರಿಲೀಸ್ ಆಗುತ್ತೆ ಅಂತ. ಲೇಟರ್ ನಾವು ಹೋಗ್ಬಿಟ್ಟು ಅದನ್ನ ಸ್ಟಾರ್ಟ್ ಮಾಡಿದ್ವಿ. ಅವಾಗ ಅನ್ನಿಸ್ತು ಹೆಣ್ಣು ಮಕ್ಳಿಗೆ ಅದೇನ್ ಮಹಾ ದೊಡ್ಡ ಕೆಲ್ಸ ಅಲ್ಲ ಮಿಷನರಿದು. ಈಗ ಎಲ್ಲರಿಗೂ ಗೊತ್ತಿದೆ ಕಾರ್ ಹೊಡಿತೀರಾ, ಹೆಣ್ಮಕ್ಳು ಕಾರ್ ಇದ್ನು ಮಾಡ್ತಾರೆ, ಎಲ್ಲರಿಗೂ ಜವಾಬ್ದಾರಿ ಇದೆ. ಅದ್ರಲ್ಲಿ ಏನು ಬೇರಿಂಗ್ ಅಂದ್ರೆ ಏನು, ಚೈನ್ ಅಂದ್ರೆ ಏನು, ಎಷ್ಟು ಸಿಂಪಲ್ ಪ್ರೊಸೀಜರ್ ಇರುತ್ತೆ ಇದನ್ನ ಅರ್ಥ ಮಾಡ್ಕೋಬೇಕಂತಂದ್ರೆ ಎಜುಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಬೇಸಿಕ್ ಮ್ಯಾಟರ್ಸ್. ದಯವಿಟ್ಟು ಮಹಿಳೆಯರೆಲ್ಲ ಡಿಗ್ರಿ ಮಾಡಿ, ಕಾಮನ್ ಸೆನ್ಸ್ ಯೂಸ್ ಮಾಡಿ. ಆದ್ರೆ ಡಿಗ್ರಿ ಮಾಡಿದ ತಕ್ಷಣ ಹೊರಗೋಗಿ ದುಡಿಬೇಕಂತಲ್ಲ, ಅಗ್ರಿಕಲ್ಚರ್ ಅಲ್ಲಿ ಸಾಕಷ್ಟು ಇಂಪ್ಲಿಮೆಂಟ್ಸ್ ಬಂದಿದೆ, ಅದನ್ನ ನಾವು ಬಳಸ್ಕೋಬೇಕು ಅಂತಂದ್ರೆ ನಮ್ ತಲೆ ಚುರುಕ್ ಇರ್ಬೇಕು. ಹಾಗಾಗಿ ಈಗ ನಾನೇ ಸೈಲೆಂಟ್ ಪ್ರೊಡಕ್ಷನ್ ಓನ್ ಆ ಮಿಷಿನ್ ಅಲ್ಲಿ ಕೂತ್ ಮಾಡ್ತೇನೆ. ಬಿಕಾಸ್ ನಮ್ಮ ನೆಲ ನಮ್ಮ ಕೃಷಿನ ನಾವು ಮುಟ್ಟಿ ಮಾಡ್ಬೇಕು. ನಾವು ಮಹಿಳೆಯರಿಗೆ ನಮಗೆ ಎಲ್ಲಾ ತರದ್ದು ಇನ್ಫಾರ್ಮೇಶನ್ ಇದ್ರೆ ಮಾತ್ರ ಇನ್ನೊಬ್ರ ತಗ ಹೇಳಿ ನಾವು ಕೆಲಸ ಮಾಡಿಸ್ಕೋಬಹುದು. ನಾನ್ ಕೃಷಿ ಮಾಡ್ತೀನಪ್ಪ ಲೇಬರ್ಸ್ ಹತ್ರ ಅಂದ್ರೆ ಅದು ಸುಳ್ಳು ಮಾತು, ಯಾರು ಸಕ್ಸಸ್ ಆಗಕ್ ಆಗಲ್ಲ. ಎಲ್ಲಾ ಮಹಿಳೆಯರು ಯಾರು ಕೃಷಿಯಲ್ಲಿ ತೊಡಗಿಸ್ತೀರಿ, ಪ್ರತಿಯೊಂದು ಇನ್ಫಾರ್ಮೇಶನ್ ನಿಮ್ಮಲ್ಲಿ ಇರ್ಬೇಕು. ಇವನ್ ಡ್ರಿಪ್ ಇರ್ಬಹುದು, ಮೋಟಾರ್ಸ್ ಇರ್ಬಹುದು, ಫ್ಯೂಸ್ ಇರ್ಬಹುದು, ಏನಾಗುತ್ತೆ ಫ್ಯೂಸ್ ತೆಗೆಯೋದು ಚೆಕ್ ಮಾಡೋದು, ಇವೆಲ್ಲ ಸಮಗ್ರವಾಗಿ ನಮಗೆ ಇನ್ಫಾರ್ಮೇಶನ್ ಇರ್ಬೇಕು. ಟೆಕ್ನಿಕಲಿ ಆದ್ರೂ ಅಷ್ಟೇ, ಒಂದ್ ಬೇರಿಂಗ್ ಹೋಗಿರುತ್ತೆ, ಏನ್ ಇರುತ್ತೆ ಆ ಬೇರಿಂಗ್ ಅಲ್ಲಿ, ರಿಮೂವ್ ಒಂದ್ ಚೆಕ್. ಏನ್ ಗಂಡಸ್ರೆ ಹಾಕ್ಬೇಕಂತ ಇಲ್ಲ, ಏನ್ ನಮ್ಗೆ ಒಂಚೂರು ಶಕ್ತಿ ಕಡಿಮೆ ಅನ್ನೋದು ಬಿಟ್ಟರೆ ಯುಕ್ತಿ ಅಂತೂ ಇದೆ ಹೆಣ್ಮಕ್ಳಿಗೆ. ಹಾಗಾಗಿ ನನ್ನ ಪ್ರಕಾರ ಸೈಲೆಂಟ್ ಮಿಷಿನ್ ಅಲ್ಲಿ ನಾನು 2 ಇಯರ್ಸ್ ವರ್ಕ್ ಮಾಡಿದ್ದೀನಿ. ರಿಮೈಂಡರ್ಸ್ ನನಗೆ ಅದು ಬೇರಿಂಗು ಗೊತ್ತಿರ್ಲಿಲ್ಲ, ಕ್ಲಚ್ಚು ಗೊತ್ತಿರ್ಲಿಲ್ಲ, ಈಗ ನನಗೆ ಸಮಗ್ರವಾಗಿ ಆ ಸೈಲೆಂಟ್ ಬಗ್ಗೆ ಗೊತ್ತಿದೆ. ಹಾಗಾಗಿ ನಮ್ದು ಆ ಯೂನಿಟ್ ತುಂಬಾ ಚೆನ್ನಾಗಿ ರನ್ ಆಗ್ತಿದೆ. ಇನ್ನ ಹೆಣ್ಮಕ್ಳು ಈ ತರ ಎಲ್ಲ ಸಮಗ್ರವಾಗಿ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಂಡ್ರೆ ಫ್ಯಾಮಿಲಿನೂ ಸಹ ಯಾರು ಅಬಲರಲ್ಲ, ಎಲ್ಲರೂ ಆರ್ಥಿಕವಾಗಿ ಸಬಲರ್ ಆಗ್ತೀವಿ. ಪ್ರತಿಯೊಬ್ಬ ಮನೆಯಲ್ಲೂ ಸಹ ಹೆಣ್ಮಕ್ಳು ಅಡಿಗೆ ಮನೆಗೆ ಸೀಮಿತವಾಗಿ ಇರಬಾರ್ದು. ಒಂದು ಮಕ್ಕಳದ ಎಜುಕೇಶನ್, ಡಿಸಿಪ್ಲಿನ್, ಅಗ್ರಿಕಲ್ಚರ್ ಆಸ್ಪೆಕ್ಟ್ ಅಲ್ಲಿ ಗಮನ ಕೊಟ್ರೆ ಪ್ರತಿ ಮನೇನೂ ಸಹ ಆರ್ಥಿಕವಾಗಿ ಉದ್ಧಾರ ಆಗತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಬಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಬಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಸೇರಿಸಬೇಕು ಸಾರಜನಕ ಸಾಕಷ್ಟು ಸೇರಿಸಬೇಕು. ನೆಲವನ್ನು ಫಲವತ್ತು ಮಾಡಬೇಕು, ನೆಲವನ್ನು ಫಲವತ್ತು ಮಾಡಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಬಹಳ ಇರುವಾಗ ಹತ್ತಿಯ